ಹಾ, ಬೋಟ್ ಎಲ್ಲ ಬಹಳ ಕಡಿಮೆ ಇತ್ತು ಆ ಟೈಮಲ್ಲಿ. ಎಲ್ಲ ಬಿಸ್ಬಲೆ ಮತ್ತೆ ದೋಣಿಗಳನ್ನು, ಈ ಪಾತಿ ದೋಣಿ ಅಂತ ಹೇಳ್ತಾರಲ್ಲ, ಅದನ್ನೇ ಜಾಸ್ತಿ ಅವಲಂಬಿತರಾಗಿದ್ರು. ನೀವು ಸಮುದ್ರಕ್ಕೆ ಹೋದಾಗ ನಿಮ್ಮ ವಯಸ್ಸು ಎಷ್ಟು? ನಾನು ಸಮುದ್ರಕ್ಕಂತ ನಾನು ಬೋಟ್ ಮಾಡಿದ ನಂತರ ನಾನು ಈಗ ಹೋಗಿದ್ದೇನೆ. ಅಂದ್ರೆ ನನ್ನ ಸ್ವತಃ ಒಂದು ಬೋಟ್ ಪರ್ಚೇಸ್ ಮಾಡಾದ್ಮೇಲೆ ಅದರಲ್ಲಿ ಸ್ವಲ್ಪ ನಾನೊಬ್ಬ ಮೀನುಗಾರನ ಹಾಕೊಂಡು ಒಂದು ಬೋಟಿ ಉದ್ಯೋಗದಲ್ಲಿ ಒಂದು ಓನರ್ ಹಾಕೊಂಡು ಇವತ್ತು ನನಗೆ ಮೀನುಗಾರಿಕೆ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೆ ಅದು ಯಾವತ್ತಾದ್ರೂ ಒಂದಿನ ನಂಗೆ ತೊಂದರೆ ಆಗಬಹುದು ಅನ್ನೋ ದೃಷ್ಟಿಯಿಂದ ಯಾರಾದ್ರೂ ಪ್ರಶ್ನೆ ಮಾಡೇ ಮಾಡ್ತಾರೆ, ಸರ್ ನೀವು ಬೋಟ್ ಮಾಡಿದ್ರೆ ಯಾವತ್ತಾದ್ರೂ ಒಂದು ಬೋಟಿಗೆ ಹೋಗಿದ್ರೆ ಕೇಳಿದಾಗ ನನಗೆ ಅದು ಉತ್ತರ ಕೊಡಬೇಕು ಅಂತೇಳಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ರಮೇಶ್ ಅಣ್ಣ ಅಂತೇಳಿ ನಮ್ಮ ಬೋಟಿ ಆರ್ಯಮ್ ಏನಾದ್ರು ಈಗ ಪ್ರದೀಪ್ ಬೋಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ನಾನು ಪ್ರಥಮ ಬಾರಿ ಹೋಗಿದ್ದಲ್ಲಿ ಹೋಗಿದ್ದೀರನೆ ಬಹಳಷ್ಟು ಒಂದು 800 ಬುಟ್ಟಿ ಮೀನ್ ಸಿಕ್ಕಿತ್ತು ನಮ್ಗೆ, ತರಲಿ ಮೀನು ಆ ಟೈಮಲ್ಲಿ ಹೋಗಿದ್ದೀನೇ. ಅವ್ನು ಹೇಳೋದು ದಿನ ಬಂದ್ಬಿಡು ನೀನು ನಮ್ಮ ಜೊತೆಗೆ ಅಂತೇಳಿ, ಅದೇ ಬಹಳ ಖುಷಿ ಆಗ್ತಿತ್ತು. ಈಗ ಸ್ವತಃ ಬೋಟ್ ಅಲ್ಲಿ ಕೂಡ ನಾನು ಪ್ರತಿ ತಿಂಗಳ ಒಂದ್ಸಲ ಎರಡು ಸಲ ಹೋಗ್ತಾ ಇರ್ತೀನಿ, ಮತ್ತೆ ನಮ್ಮ ಫ್ರೆಂಡ್ ಸರ್ಕಲ್ ಕೆಲವೊಂದು ಬರ್ತಾರೆ ಆಫೀಸರ್ಸ್ ಗಳು, ಅವ್ರನ್ನ ಕೂಡ ಕರ್ಕೊಂಡು ಹೋಗ್ತಾ ಇರ್ತೀನಿ ನಾನು. ಅವಾಗ ನಮ್ಮ ಮೀನುಗಾರಿಕೆ ಈ ತರ ಇದೆ, ಈ ತರ ಸಮಸ್ಯೆ ಇದೆ, ಅಳವೆಯಲ್ಲಿ ಈ ತರ ಸಮಸ್ಯೆ ಕಾಣ್ತದೆ, ಮತ್ತೆ ನೋಡಿ ಮೀನುಗಾರಿಕೆ ಮಾಡೋದು ಹಿಂಗೆ ಮೀನಲ್ಲಿ ಕಾಣ್ತದೆ, ಅದೆಲ್ಲ ನಾನು ತೋರಿಸ್ತಾ ಇದ್ದೀನಿ ಅವರಿಗೆ. ಹೇಗೆ ಗುರುತಿಸುವುದು, ಯಾವ ಪ್ರದೇಶಕ್ಕೆ ಹೋಗಬೇಕು ಅಂತೇಳಿ ತೀರ್ಮಾನ ಮಾಡುದೆಲ್ಲ ಹೇಗೆ? ಈಗ ನಮ್ಮ ಹಾರಿಯ ಮ್ಯಾನ್ ಅಂತ ಇರ್ತಾರೆ ಬೋಟ್ ಮೇಲೆ, ಜೊತೆಗೆ ತಾಂಡ್ಲಾ ಅಂತ ಹೇಳಿ ಡ್ರೈವರ್ ಇರ್ತಾರೆ. ಅವ್ರ ಏನ್ ಮಾಡ್ತಾರೆ, ಮಾಸ್ಟರ್ ಮ್ಯಾನ್ ಅಂತ ಹೇಳಿ 2-3 ಜನ ಇರ್ತಾರೆ ಬೋಟ್ ಹಾರಿಯನ್ ಜೊತೆಗೆ. ಹಾರಿಯ ಮ್ಯಾನ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಸಿಗ್ನಲ್ ಕೊಡ್ತಾ ಇರ್ತಾನೆ, ಹೋಗುವ ಒಂದ್ ದಿಕ್ಕಿಗೆ, ಯಾವ್ದಾರ ಒಂದ್ ದಿಕ್ಕಿಗೆ ಹೋಗುವ ಅಂತೇಳಿ. ಈಗ ಏನಾಗಿದೆ ಅಂತ ಹೇಳಿದ್ರೆ ವೈರ್ಲೆಸ್ ಇದೆ. ಈ ವೈರ್ಲೆಸ್ ಅಲ್ಲಿ ಒಂದು 72 ನಂಬರ್ ಮತ್ತೆ 51 ನಂಬರ್ ಅಂತ ಹೇಳ್ಕೊಂಡು ನಾವು ನಿಗದಿ ಮಾಡ್ತೀವಿ ತಾಲೂಕಲ್ಲಿ. ಆ ನಂಬರ್ ಅಲ್ಲಿ ಎಲ್ಲರೂ ಮೀನ್ ಹೊಡೆದಾಗ ಕೆಲವರು ವೈರ್ಲೆಸ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಆ ಒಂದು ಇದನ್ನು ತಗೊಂಡೋಗಿ ಅದೇ ದಿಕ್ಕಲ್ಲಿ ಹೋಗ್ತಾ ಇರುವಂತದ್ದು, ಆ ಮಾರ್ಗಕ್ಕೆ ಹೋದಾಗ ಎಲ್ಲೆಲ್ಲಿ ಮೀನ್ ಸಿಗತ್ತೆ ಕಾಣ್ತೀವಿ, ದೂರದಿಂದ ಕಂಡಾಗ ಅದನ್ನ ಒಂದು ಹೊಡೆಯುವಂತ ವ್ಯವಸ್ಥೆ ಮಾಡ್ಕೊಳ್ತೀವಿ. ಈಗ ಹೇಗೆ ಕಾಣುತ್ತದ್ದು, ಬೆಳಕು ಬಿಡ್ತಿದ್ರು, ಬ್ಯಾಟರಿ ಹಾಕ್ತಿದ್ರು, ಹೇಗೆ? ಇಲ್ಲ ಅಂದ್ರೆ ಹಗಲಿಗೆ ಹೋದಾಗ ಬೆಳಿಗ್ಗೆ ಅಂತ ಹೇಳಿದ್ರೆ ಕೆಲವು ಸಲ ಏನಾಗುತ್ತಂದ್ರೆ ಬಂಗಡೆ ಮೀನಲ್ಲಿ 2 ವಿಧ ಇದೆ. ಇದರಲ್ಲಿ ಬಂಗಡೆ ಮೀನ್ ಏನಾಗುತ್ತಂದ್ರೆ ಕೆಲವು ಸಲ ರಾಶಿ ಬಿದ್ದು ಮೇಲ್ಗಡೆಗೆ ಬಾಯಿ ತೆಗಿತಾ ಇರ್ತದೆ, ಅದ್ರಲ್ಲಿ ಕಪ್ಪ ಕಾಣಿಸುತ್ತೆ ಸ್ವಲ್ಪ ಅದರಲ್ಲಿ. ಮತ್ತೆ ಬಂಗಡೆ ಮೀನು ಮತ್ತೊಂದು ಕೆಲವು ಸಲ ಓಡ್ತದೆ, ಅಂದ್ರೆ ನಮ್ಮ ಬೋಟ್ ಕೆಳಗಡೆಗೆ ನಾವು ಹೋಗ್ತಿರೋ ರಭಸಕ್ಕೆ ಆ ಬೋಟ್ ಬರ್ತಾ ಇದೆ ಅಂತ ಹೇಳೋದು ಏನಾಗತ್ತಂದ್ರೆ ಓಡ್ತಾ ಇರತ್ತೆ ಮೀನು. ಓಡು ಮೀನು ಅಂತಾರೆ, ಓಡು ಬಂಗಡೆ ಅಂತಾರೆ ಕೆಲವರು, ಕೆಲವರು ಎದ್ದಿದ್ ಮೀನು ಅಂತಾರೆ. ಆ ಎದ್ದಿದ್ ಮೀನು ಸಿಕ್ಕಿದ್ರೆ ಬಹಳ ಒಂದು ಲಕ್ ನಮ್ದು ಆ ಟೈಮಲ್ಲಿ, 100-200-300 ಬುಟ್ಟಿ ಕೂಡ ಸಿಗ್ಬೋದು ಅದರಲ್ಲಿ. ಆದ್ರೆ ಈ ಓಡೋ ಬಂಗಡೆಗೆ ನಾವು ಅದನ್ನ ಬೆನ್ನಟ್ಕೊಂಡು ಬಲೆ ಹೊಡಿಬೇಕು, ಅದಕ್ಕೆ ಸ್ವಲ್ಪ ಕಷ್ಟನೆ. ಆದ್ರೆ ಈ ಎದ್ದಿರುವಂತ ಮೀನು ಒಂದೇ ಕಡೆ ರಾಶಿಯಾಗಿ ಬಿದ್ದಿರತ್ತೆ, ಯಾವ್ದು ಬೋಟ್ ಇಲ್ಲದಾಗ ಅದು ಒಂದ್ ಕಡೆ ನಿಂತಿರತ್ತೆ, ಅದನ್ನ ನೋಡಿದ್ರೆ 1000 ಬುಟ್ಟಿ ಅಂತೂ ಖಂಡಿತ. ಅದು ಆ ರೀತಿಯಾಗಿ ಲಕ್ ಅಂತೇಳಿ ಲಕ್ ಅಂತ ಎಷ್ಟು ಸಲ ಆಗ್ಬಹುದು ಲಕ್ ಮೇಲೆ ಮೇಲೆ ಆಗುತ್ತ? ಮೇಲೆ ಮೇಲೆ ಅಂತ ಹೇಳಿದ್ರೆ ನಮ್ಮ ನಿಜ ಜೀವನದಲ್ಲಿ ನಾವು ಮೊನ್ನೆ ಒಂದು ಅನುಭವ ಬಂತು ನಮ್ಗೆ. ನನ್ನ ಬೋಟ್ ಅಲ್ಲಿ ಕೆಲಸ ಮಾಡುವಂತ ಎಲ್ಲ 30 ಜನ ಕಲಾಸಿಗಳು ಅದನ್ನ ದೀಪಾವಳಿ ಮುಗಿಸಿ ಒಂದು 5-6 ದಿನದ ನಂತರ ಸ್ವಲ್ಪ ಬಲೆ ರಿಪೇರಿ ಎಲ್ಲ ಮಾಡ್ಕೊಂಡು ವಾಪಸ್ ಸಮುದ್ರಕ್ಕೆ ಹೋದ್ರು. ಒಂದು ದಿನ ಬೆಳಿಗ್ಗೆ 6 ಗಂಟೆ ಹೋಗಿದ್ರು ಅವ್ರು, ಇಲ್ಲಿಂದ ಹೋಗ್ಬೇಕು ನಾನು ಎಲ್ಲ ಅವರಿಗೆ ಚಾ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಕಳಿಸಿದ್ದೆ. ಹೋಗ್ತಿರ್ಬೇಕಾದ್ರೆ ಒಂದ್ ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, ಮೀನುಗಾರಿಕೆಯಲ್ಲಿ ಮೀನೇ ಸಿಕ್ಕಿಲ್ಲ. ಬಹಳ ಬೇಸರ ಅಂದ್ರೆ ಅವ್ರು ಊಟ ತಿಂಡಿಗೆ ಅಲ್ಲಿಂದ ನನಗೆ ಮತ್ತೆ ಹತ್ರ ಬಂದು ಸ್ವಲ್ಪ ಫೋನ್ ಮಾಡಿದ್ರು, ಸೌಕರ್ಯ ಎಂತ ಇಲ್ಲ, 3 ದಿನ ಆಯ್ತು, ಏನ್ ಮಾಡ್ಲಿಕ್ಕೆ ಹೇಳಿ. ಆಯ್ತು ನೋಡಿ, ಒಂದ್ ದಿನ ಮತ್ತೆ ಪ್ರಯತ್ನ ಮಾಡಿ, ಏನಾದ್ರು ಸಿಗ್ಬಹುದು ಅನ್ನೋದು ಒಂದ್ ನಂಬಿಕೆ ಮೇಲೆ ಅವ್ರು ಹೊರಡೆ ನಿಂತ್ಕೊಂಡ್ರು. ಯಾಕಂದ್ರೆ ಆ ದಿನ ಗ್ಯಾಸ್ ಕೂಡ ಖಾಲಿ ಆಗಿತ್ತು ಅವ್ರ ಸಿಲಿಂಡರ್ ಅಲ್ಲಿ. ನಾವೇನ್ ಈಗೇನು ಸ್ಟವ್ ಇತ್ತಲ್ಲ ಮೊದಲು ಸಿಮೆಂಟ್, ಈಗ ಗ್ಯಾಸ್ ಸಿಲಿಂಡರ್ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ. ಆ ದೊಡ್ಡ ಸಿಲಿಂಡರ್ ಅಲ್ಲೂ ಕೂಡ ಆ ದಿನದ ಒಂದು ಅಡಿಗೆ ಇಲ್ಲ, ಖಾಲಿ ಆಗಿದೆ ಅವ್ರದ್ದು. ರಾತ್ರಿ ಮಾತ್ರ ಅಡಿಗೆ ಇದೆ, ಮಾರನೇ ದಿನ ಬೆಳಿಗ್ಗೆ ಊಟ ಮಾಡೋದ್ರೆ ಅಡಿಗೆ ಇಲ್ಲ. ನಾನು ಅವ್ರಿಗೆ ಹೇಳಿದೆ, ನೋಡಿ ಒಂದು ಗ್ಯಾಸ್ ಖಾಲಿ ಆಗುತ್ತೆ ಅಂತ ನಿಂತ್ಕೊಳ್ಳಿ ನೀವು, ನೋಡೋಣ ಏನಾದ್ರು ಸಿಕ್ಕಿ ಹಿಡ್ಕೊಂಡ್ ಬನ್ನಿ ಅಂತೇಳಿ. ಅಲ್ಲಿಂದ ಬರಬೇಕಾದ್ರೆ ಬೆಳಿಗ್ಗೆ 9 ಗಂಟೆ ಫೋನ್ ಮಾಡಿದರೆ ಸೌಕರ್ಯ, ಮತ್ತೆ 1000 ಬುಟ್ಟಿ ಮೀನ್ ಇದೆ ನನ್ನ ಬೋಟಿಗೆ, ಮತ್ತೆ ನೀವು ಬೆಳಿಗ್ಗೆ ಬೋಟ್ ಹತ್ರ ಬಂದ್ಬಿಡಿ ಹೇಳಿ 9 ಗಂಟೆ. ಒಂದು 1 ಗಂಟೆ ಮುಂಚೆನೆ ಫೋನ್ ಮಾಡಿದಾರೆ ಅವ್ರು ನನಗೆ. ಬಹಳ ಖುಷಿ ಆಯ್ತು, ಒಂದು 6-7 ಲಕ್ಷ ರೂಪಾಯಿ ದಿನದೊಂದು ಇನ್ಕಮ್ ಬಂತು ಒಂದೇ ದಿನಕ್ಕೆ. ಅಂದ್ರೆ ತಾಳ್ಮೆ ಇದ್ದವನಿಗೆ ಮಾತ್ರ ಒಂದು ಉದ್ಯೋಗದಲ್ಲಿ ಸಕ್ಸಸ್ ಆಗಬಹುದು ಅಂತೇಳಿ ಇದರೊಂದೊಂದು ಸಣ್ಣ ಒಂದು ಮಾಹಿತಿ ಬರುತ್ತೆ. ಈಗ ಅಡಿಗೆಗೆ ವ್ಯವಸ್ಥೆ ಏನೇನ್ ಮಾಡ್ಕೊಂಡು ಹೋಗ್ತೀರಿ ಅಲ್ಲಿಗೆ? ಅಡಿಗೆಗೆ ಅಂದ್ರೆ ನಾವು ರೇಷನ್ ಅಂತೇಳಿ ದಿನಕ್ಕೆ 1,000 ರೂಪಾಯಿ ಕೊಡ್ತೀವಿ, ಮತ್ತೆ ಗ್ಯಾಸ್ ಅನ್ನ ನಾವು ನಮ್ಮಿಂದನ ಕೊಡ್ತೀವಿ, ಸ್ಟವ್ ಮತ್ತೆ ಗ್ಯಾಸ್ ಅನ್ನ ನಾವಿಲ್ಲಿ ಕೊಡ್ತೀವಿ ದಿನನಿತ್ಯ. ಎಷ್ಟು ಖಾಲಿ ಆಗುತ್ತೆ ಎಕ್ಸ್ಟ್ರಾ ಒಂದು ಕೊಟ್ಟಿಡ್ತೀವಿ ನಾವು ಅದ್ರ ಜೊತೆಗೆ. ಕೆಲವು ಸತಿ ಒಂದೊಂದ್ಸಲ ಸಿಗುವುದಿಲ್ಲ ಇಲ್ಲಿ ಅಂದ್ರೆ ಗ್ಯಾಸ್ ಸ್ವಲ್ಪ ಬೇಡಿಕೆ ಅದು 19 ಕೆಜಿ ಗ್ಯಾಸ್ ದೊಡ್ಡ ಸಿಲಿಂಡರ್ ಹಾಕ್ತೀವಿ ನಾವು ಕಮರ್ಷಿಯಲ್ ಅಲ್ಲಿ ಕೊಟ್ಟಿರ್ತೀವಿ, ಅದನ್ನ ತಗೊಂಡು ಹೋಗ್ತಾರೆ. ಅದು 4 ದಿನಕ್ಕೆ ಬರುತ್ತೆ. ಮಷಿನ್ ಓಡಿಸ್ಲಿಕ್ಕೆ ಅದನ್ನ ಬಳಸುದು ಇಲ್ಲ? ಇಲ್ಲ, ಮಷಿನ್ ಓಡಿಸ್ಲಿಕ್ಕೆ ಡೀಸೆಲ್ ಇಂಜಿನ್ ಇರುತ್ತೆ. ಇದಕ್ಕೆ ಅಡಿಗೆ ಮಾತ್ರ ಸಪರೇಟ್ ಸಿಲಿಂಡರ್ ಗ್ಯಾಸ್ ಸಿಲಿಂಡರ್. ಅಷ್ಟು ಗ್ಯಾಸ್ ಹೇಗೆ ಹೋಗಕ್ಕೆ ಸಾಧ್ಯ ಅಂದ್ರೆ 3 ಸಲ ದಿನಕ್ಕೆ ಅಡಿಗೆ ಮಾಡ್ಬೇಕಂದ್ರೆ ಬೆಳಿಗ್ಗೆ ಚಾ ತಿಂಡಿ ಹೋಟ್ಲಿಂದ ಮಾಡ್ಕೊಂಡು ಹೋಗ್ತಾರೆ ಕೆಲವರು, ಅಥವಾ ಕೆಲವರು ಮನೆಯಿಂದ ಮಾಡ್ಕೊಂಡ್ ಬರ್ತಾರೆ. 11 ಗಂಟೆ ಆದ್ಮೇಲೆ ಸ್ವಲ್ಪ ಗಂಜಿ ಊಟ ಮಾಡ್ಕೊಳ್ತಾರೆ, ಅಂದ್ರೆ ಹೊಟ್ಟೆ ತಣ್ಣಗಿರ್ಬೇಕಾದ್ರೆ ಅದನ್ನ ಅವ್ರ ಬಲೆ ಎಳಿಬೇಕಲ್ಲ, ಅದಕ್ಕೆ ಸ್ವಲ್ಪ ಪುಷ್ಟಿ ಬರಲಿ ಅಂತೇಳಿ ಗಂಜಿ ಊಟ ಮಾಡ್ತಾರೆ. ಮತ್ತೆ ಮಧ್ಯಾಹ್ನ 1-3 ಗಂಟೆಗೆ ಒಂದು ಊಟ ಮಾಡ್ತಾರೆ ಅವರು, ಸಾಯಂಕಾಲ ಒಂದು ಊಟ ಮಾಡ್ತಾರೆ, 3 ಊಟಕ್ಕೆ ಒಂದು ಯಾವತ್ತು ರಾತ್ರಿಗೆ ಅಂದ್ರೆ ಕೆಲವು ಸತಿ ಮಧ್ಯಾಹ್ನ ಯಾರು ಊಟ ಮಾಡೋದು, ಕೆಲವರು ಊಟ ಮಾಡದೇ ಇರೋನು ಇದಾರೆ ಅದರಲ್ಲಿ. ಈ ತರದ ಖಾಲಿ ನೀರು ಕೊಡ್ಕೊಂಡು ಏನಾದ್ರು ತಿಂಡಿ ತಿನ್ಕೊಂಡಿರ್ತಾರೆ. ಇಲ್ಲಿಂದ ನೀರು ಹೋಯ್ತಾರೆ, ನೀರು ಆಮೇಲೆ ಮೇಲೆ ಡೀಸೆಲ್ ಎಲ್ಲ ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ. ನೀರೆಲ್ಲ ಅಲ್ಲಿ ಪಂಪಲ್ಲಿ ಸಿಗತ್ತೆ ನಮ್ಗೆ, ಅಲ್ಲಿ ಹತ್ರದಲ್ಲೇ ಇದೆ ಜಟ್ಟಿ ಮೇಲೆ. ಅಲ್ಲಿಂದ ತಗೊಂಡೋಗಿ ಎಲ್ಲ ಸರಾಗವಾಗಿ ಅದನ್ನು ತಗೊಂಡೋಗಿ ಮತ್ತೆ ಈ ದಿನಸಿಗೆ ಏನ್ 3 ದಿನ 4 ದಿನಕ್ಕೆ ಏನ್ ಅಡುಗೆ ಸಾಮಾನು ಬೇಕು ಎಲ್ಲ ರೇಷನ್ ಅಂಗಡಿಯಿಂದ ತಗೊಂಡೋಗಿರ್ತಾರೆ. ಅವರಲ್ಲಿ ಎಷ್ಟು ದೂರ ಹೋಗ್ತೀರಿ ಭೂಮಿ ದಂಡೆಯಿಂದ? ದಂಡೆಯಿಂದ 40-50 ಮಾರ್ ಅಂತೀವಿ ನಾವು. ಮಾರ್ ಅಂತ ಹೇಳಿದ್ರೆ ಸಾಧಾರಣ ಒಂದು ಬಹಳಷ್ಟು ಅಂದ್ರೆ ಈ ಸಮುದ್ರಕ್ಕಿಂತ ಹೊರಗಡೆ ಹೋಗ್ತಾರೆ ಅವರು. ಕೆಲವು ಸತಿ ನಮ್ಮ ಮಂಗಳೂರು ತುದಿಗೆ ತನಕ ಹೋಗ್ತಾರೆ, ಈ ಕಡೆಗೆ ರತ್ನಗಿರಿ ತನಕ ಹೋಗ್ತಾರೆ ಬೋಟ್. ಈಗೆಲ್ಲ ಅಷ್ಟು ಹೋಗೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಮೀನು ನಮ್ಮ ಹೊನ್ನಾವರ ಅಳವಿ ದಂಡೆಯಿಂದ ಹೊರಗಡೆ ಹೋದ್ಮೇಲೆ ಸರಿ ಸರ್ತಲ್ಲಿ ಆ ಕಡೆ ಈ ಕಡೆ ಎಲ್ಲ ಬೋಟ್ ಸಿಗತ್ತೆ ಸಿಗತ್ತೆ. ತಂತ್ರಜ್ಞಾನ ಬಂದ ನಂತರ ನೀವು ಮುಂಚೆ ಕೈಯಿಂದ ಓಡಿಸುವಂತ ಬೋಟ್, ಆ ನಂತರ ಹಾಕುವಂತ ಬೋಟ್ ಅಥವಾ ಬರುಬರ್ತ ದೊಡ್ಡ ಪ್ರಮಾಣದ ಬೋಟ್, ಆ ರೀತಿ ಬೆಳವಣಿಗೆ ಹಾಕುವಂತ ಬಂದ್ರೆ? ಹಾ, ಬರ್ತಾ ಇದೆ. ಈಗ ಮತ್ತೆ ಕಬಣದ ಬೋಟ್ ಅಂತ ಹೇಳ್ಕೊಂಡು ಬಂದಿದೆ ಈಗ ಅದರಲ್ಲಿ. ಅಂದ್ರೆ ಮೊದಲು ನೀವು ಏನು ಒಟ್ಟಾಕೊಂಡು ಹೋಗುವಂತದ್ದು ಹೇಳ್ತಿದ್ರಲ್ಲ, ಅದನ್ನ ಹಳೆ ಕಾಲದಲ್ಲಿ ನೋಡಿದಾಗ ನಾವು ಅದನ್ನೇ ಪರಿವರ್ತನೆ ಮಾಡಿ ಮಾಡಿ ಫಿಶಿಂಗ್ ಬೋಟಿಗೆ ಬಂತು, ಆಮೇಲೆ 370 ಬಂತು, ಹಾಗೆ ಸಿಂಗಲ್ ಬಲೆ ಪರ್ಶಿನ್ ಬಂತು, ಈಗ ಡಬಲ್ ಬಲೆ ಪರ್ಶಿನ್ ಬಂತು. ಈಗ ಹೈಯೆಸ್ಟ್ ನಮ್ಮ ಹೊನ್ನಾವರ ದಕ್ಕೆಯಲ್ಲಿ ನಡೆಯುವಂತದ್ದು ಅಂದ್ರೆ ಕಬಣದ ಬೋಟ್, ಅಂದ್ರೆ ಈ ಐರನ್ ಬೋಟ್ ಅಂತಾರಲ್ಲ, ಕಬ್ಬಣದ ಬಾಡಿ ಇರುವಂತ ಅದು ಏನಾಗುತ್ತೆ ಈ ನಮ್ಮ ಅಳವೆ ದಂಡೆಗೆ ಬಹಳಷ್ಟು ಸೂಕ್ತ ಮತ್ತೆ ಒಂದು ಸೇಫ್ಟಿ ಅಂತ ಹೇಳ್ಬಹುದು ನಮಗೆ. ಯಾಕಂದ್ರೆ ಪ್ರಥಮ ಸೀಸನ್ ಅಂದ್ರೆ August 15 ನಂತರ ನಾವು ಏನ್ ಮೀನುಗಾರಿಕೆಗೆ ಹೋಗ್ತೀವಿ, ಇಲ್ಲಿ ಬಹಳಷ್ಟು ಹೂಳು ತುಂಬಿಕೊಂಡಿದೆ. ಆ ಹೂಳು ತುಂಬಿದಾಗ ಅಲೆಗಳು ಬಂದ್ಕೊಂಡು ಹೊಡೆದಾಗಲೂ ಕೂಡ ಈ ಕಬ್ಬಣದ ಬೋಟಿಗೆ ಜಾಸ್ತಿ ಏನೋ ಆಗುದಿಲ್ಲ. ಅಲ್ಲಿ ಯಾವ್ದಾದ್ರು ಕಲ್ಲು ಇದ್ರೆ ಮಾತ್ರ ಸ್ವಲ್ಪ ಹೊಡೆತ ಬಿಟ್ರೆ ಮತ್ತೆ ಈ ಹೂಳಲ್ಲಿ ತಾಗಿದ್ರು ಕೂಡ ಯಾವ್ದೇ ಅವಘಡ ಆಗುದಿಲ್ಲ, ಸೇಫ್ಟಿ ಇರುತ್ತೆ ಬೋಟ್ ಅಲ್ಲಿ, ಏನೋ ಆಗಲ್ಲ ಅಂತ. ಅದೇ ಕಟ್ಟಿಗೆ ಮತ್ತೆ ಫೈಬರ್ ಅಲ್ಲಿ ಬಹಳ ಡೇಂಜರಸ್, ಎಷ್ಟೊತ್ತಿಗೆ ಅದು ಕಟ್ಟಿಗೆ ಓಪನ್ ಆಗಿ ನೀರು ಹಾಕುವಂತ ಸಂದರ್ಭ ಕೂಡ ಬರಬಹುದು. ಆದ್ರೆ ಈ ಒಂದು ಜಟ್ಟಿ ಸರಿ ಆದ್ರೆ ಇದರಷ್ಟು ಒಂದು ಉತ್ತಮವಾದ ಬಂದರು ನಮ್ಮ ಎಲ್ಲೂ ಇಲ್ಲ ಅಂತ ಹೇಳ್ಕೊಂಡು ನಾವು ಹೇಳಿಕ್ ಇಷ್ಟಪಡ್ತೀವಿ. ಅಲ್ಲಿ ಮುಂದೆ ಕಲ್ಲಿದೆ ಮಣ್ಣಿದೆ ಗೊತ್ತಾಗುತ್ತಾ ನಿಮ್ಗೆ? ಹಾ, ಅಂದ್ರೆ ಈಗ ದಿನನಿತ್ಯ ಹೋಗುವವರಿಗೆ ಗೊತ್ತಿದೆ. ಅಂದ್ರೆ ಕೆಲವು ಈಗ ಸಮುದ್ರ ಹೊರಗಡೆ ಎಲ್ಲ ಹೋದಾಗ ಎಲ್ಲೆಲ್ಲಿ ಕಲ್ಲುಗಳಿವೆ ಅನ್ನೋದು ಅದು ಮ್ಯಾಪೇ ಇದೆ ಅವ್ರ ಹತ್ರ, ಎಲ್ಲ ಇಟ್ಕೊಂಡಿರ್ತಾರೆ. ಎಲ್ಲ ಬೋಟಲ್ಲಿ ಇರಲ್ಲ, ಹಳೆಯವ್ರು ಜಾಸ್ತಿ ಇದಾರೆ ಏನೋ, ಅವ್ರ ಹತ್ರ ಮಾತ್ರ ಜಾಸ್ತಿ ಇದೆ ಅವರು. ಮತ್ತೆ ಮೊದಲೇ ಸಾರಿ ಹೋದಾಗ ನಮಗೆ ಅಲ್ಲಿ ಕಣ್ಣು ತೀರಿದಂಗ ಆಗುದು, ವಾಮಿಟಿಂಗ್ ಸೆನ್ಸೇಷನ್ ಬರುದು, ಹಂಗೆ ಏನಾಗುತ್ತೆ? ಹಾ, ಅದು ಆಗತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮೊದಲ ಒಂದು 3 ತಿಂಗಳ ಒಳಗೆ ಹೋದ್ರೆ ಸ್ವಲ್ಪ ಆಗತ್ತೆ. ಅಂದ್ರೆ ಸ್ವಲ್ಪ ಕಡಲು ಜಾಸ್ತಿ ಇರತ್ತಲ್ಲ, ಅವಾಗ ಏನಾಗುತ್ತೆ ನಮ್ಗೆ ಏನೋ ಒಂದು ತೇಲ್ದಂಗ ಒಂದು ಅನುಭವ ಬರುತ್ತೆ. ಅದು ಹೊಸಬರಿಗೆ ಅನುಭವ ಜಾಸ್ತಿ ಅದ. ನಮ್ಗೇನಾಗುತ್ತೆ, ನಾನು ಸ್ವತಃ ಮೀನುಗಾರನಾಗಿ ನಾನು ಹೊಳೆಯಲು ಕೂಡ ಒಂದು ಮೀನುಗಾರಿಕೆ ಮಾಡ್ತಾ ಇದ್ದೀನಿ. ಅಂದ್ರೆ ಮಳೆಗಾಲದ ಸೀಸನ್ ಅಲ್ಲಿ ಮಳೆಗಾಲ ನಮ್ಮ ಶಾಮೇನ ಮತ್ತೆ ಸೌರ್ ಸಿಸ್ಟಮ್ ಕೆಲಸ ಏನು ಇರಲ್ಲ ಆ ಟೈಮಲ್ಲಿ. ನಾವೇನ್ ಮಾಡ್ತೀವಿ, ಸ್ವತಃ ಒಂದು ದೋಣಿ ಮಾಡ್ಕೊಂಡಿದ್ದೀವಿ ನಾವು, ಒಂದು ಫೈಬರ್ ದೋಣಿನ. ಅದಕ್ಕೆ ಇಂಜಿನ್ ಹಾಕಿ ನಮ್ಮ ಊರಲ್ಲಿ ಯಾರಾದ್ರೂ ಕೆಲಸ ಇಲ್ದೇ ಇದ್ರೆ ಅವ್ರಿಗೆ ಕರ್ಕೊಂಡೋಗಿ ನಾನು ಸ್ವತಃ ಮೀನುಗಾರಿಕೆ ಮಾಡ್ತೀನಿ ಅದ್ರ ಜೊತೆಗೂ. ಅವಾಗ ಏನಾಗುತ್ತೆ, ನಮ್ಗೆ ಸ್ವಲ್ಪ ಕಡಿಮೆ ಅನುಭವ ಅದರಲ್ಲಿ, ಅಂದ್ರೆ ವಾಮಿಟಿಂಗ್ ಆಗುವಂತದ್ದೆಲ್ಲ ಸಂದರ್ಭ ಬಹಳ ಕಡಿಮೆ. ಹಾಗಂತೇಳಿ ನಮ್ಮ ಹೊಸಬ್ರು ಯಾರಾದ್ರೂ ಬಂದ್ರೆ ಒಂದು ಸಲ ಸ್ವಲ್ಪ ತಲೆ ತಿರುದಂಗ ಆಗುವಂತದ್ದು, ಅಥವಾ ಬೋಟ್ ಸಮುದ್ರದಿಂದ ಒಳಗಡೆ ಬಂದಾದ್ಮೇಲೆ ಧಕ್ಕೆಗೆ ನಿಂತ್ಕೊಂಡ್ರೆ ನಾವೇ ತೂಗದಂಗ ಆಗುತ್ತೆ ಒಂದು. ಆತರ ಬರತ್ತೆ ಸರ್ ಅದು. ಅದು ಬಹಳ ದಿನ ಹೋಗಿ ಬಂದವರಿಗೆ ಟ್ರೈನ್ ಕುಂತು ಒಂದು 4-5 ದಿನ ಕುಂತರು ಇಳಿದ್ಮೇಲೆ ನಾವು ಟ್ರೈನ್ ಕುಂತ ಅನಿಸ್ತಾರೆ, ಅಲ್ಗಾಡಿಸ್ದಂಗ ಆಗತ್ತಲ್ಲ, ಅದೇ ತರನೇ ಒಂದು ಗೋಚರ ಆಗತ್ತೆ ಅದರಲ್ಲಿ. ಮತ್ತೆ ರಿಸ್ಕ್ ಯಾವಾಗ ಫೇಸ್ ಮಾಡಿರ? ರಿಸ್ಕ್ ಅಂತ ಹೇಳಿದ್ರೆ ನನ್ನ ತಮ್ಮಂದು ಲಲಿತಾ ಬೋಟ್ ಅನ್ನೋದು ಇತ್ತು. ಆ ಬೋಟ್ ಇದ್ದಾಗ ಈಗಲೂ ಇದೆ, ಈಗ ಡಬಲ್ ಬಲೆದ್ ಮಾಡಿದ್ದಾನೆ. ಈಗ ಹಳೆ ಬೋಟ್ ನಾವು ಹೋದ ವರ್ಷ ಕಾರವಾರಕ್ಕೆ ನಾವು ಸೇಲ್ ಮಾಡಿದ್ವಿ ಅದನ್ನ. ಆ ಬೋಟ್ ಅವಘಡ ಕೀಡಾಗಿತ್ತು. ಅವಘಡ ಕೀಡಾಗಿತ್ತು ಅಂತ ಹೇಳಿದ್ರೆ ಒಂದು 4 ವರ್ಷದ ಹಿಂದೆ, ಅದು ಸ್ವತಃ ನಾವು ನೋಡಿರುವಂತದ್ದು. ಬಹಳಷ್ಟು ಕಡಲು ಆ ಟೈಮಲ್ಲಿ ಅಂದ್ರೆ ಸೆಪ್ಟೆಂಬರ್ ತಿಂಗಳ ಎಂಡ್ ಏನೋ ಇರಬೇಕು, 25-30 ತಾರೀಕು ಒಳಗಡೆಗೆ. ಆ ಒಂದು ಸಂದರ್ಭದಲ್ಲಿ ರಾತ್ರಿಗೆ ಮೀನು ಫುಲ್ ಮಾಡ್ಕೊಂಡ್ ಬಂದ್ವಿ, ಒಂದು 300-400 ಬುಟ್ಟಿ ಮೀನು ಲೋಡ್ ಮಾಡ್ಕೊಂಡ್ ಬರ್ತಿರ್ಬೇಕಾದ್ರೆ ಹುಳಿಗೆ ಸಿಕ್ಬಿಡ್ತು. ಹುಳಿ ಸಿಕ್ಕಿದಾಗ ಅಲ್ಲಿ ಏನಾಯ್ತು ಅಂತಂದ್ರೆ ಆ ಹುಳಿಗೆ ಸಿಕ್ಕಿ ಅಲ್ಲೇ ನಿಂತ್ಕೊಂಡ್ಬಿಡ್ತು ಬೋಟ್. ಆವಾಗ 30 ಜನರ ಪ್ರಾಣ ರಕ್ಷಣೆ ಮಾಡೋಕ್ಕೂ ಒಂದು ಸಂದರ್ಭ ಯಾವ್ದು ಒದಗಿಸಿದ ಅಲ್ಲಿ. ಯಾಕಂದ್ರೆ ಆ ಒಂದು ಇದ್ದಂತ ಬೋಟ್ ಸಿಕ್ಕಿರುವಂತ ಜಾಗ ಹೇಗಿದೆ ಅಂತ ಹೇಳಿದ್ರೆ ಆ ಕಡೆ ನೀರು ಈ ಕಡೆ ನೀರು ಮಧ್ಯದಲ್ಲಿ ಹುಳು. ನಾವು ಹೋಗ್ಲಿಕ್ಕೂ ಆಗುದಿಲ್ಲ, ಹಗ್ಗ ಹೊತ್ತಾಕ್ಲಿಕ್ಕೂ ಆಗುದಿಲ್ಲ, ಕರ್ಕೊಂಡು ಬರ್ಲಿಕ್ಕೂ ಆಗುದಿಲ್ಲ ಅಂತ ಸಂದರ್ಭ. ಆವಾಗ ಒಂದು ನಮ್ಮ ನಾಗರಾಜ್ ಮತ್ತೆ ಚಂದ್ರು ಅಂತೇಳಿ ಅವರೆಲ್ಲ ಸೇರ್ಕೊಂಡು ಬಹಳಷ್ಟು ನಮ್ಮ ನಾವು ಅಪ್ಪ ಅಂತ ಕರಿತೀವಿ ಅವರಿಗೆ, ರಾಮಚಂದ್ರ ಅಂತೇಳಿ ಅವರೆಲ್ಲ ಬಹಳ ಸಾಹಸಪಟ್ಟು ಜೊತೆಗೆ ಹನುಮಂತ ಆಮೇಲೆ ರಮೇಶ್ ಅಣ್ಣ ಅಂತೇಳಿ ಅವರೆಲ್ಲ ಅವ್ರವ್ರ ಬೋಟ್ ತಗೊಂಡ್ಬಂದು ಅದಕ್ಕೆ ಎಷ್ಟು ಒಂದು ಸುಸಲಿತವಾಗಿ ತೆಗೆದಿದ್ದಾರೆ ಅಂತ ಹೇಳಿದ್ರೆ ಹೊರಗಡೆಗೆ ಹೋಗಿ 2 ಬೋಟ್ ಹೊರಗಡೆ ಹೋಗಿದ್ದಾರೆ, 2 ಬೋಟ್ ಒಳಗಡೆ ನಿಂತ್ಕೊಂಡಿದ್ದಾರೆ. ಮಧ್ಯದಲ್ಲಿ ಆ ಬೋಟ್ ಇದೆ ಸಮುದ್ರದ ಮಧ್ಯ ಅಳವಿ ದಂಡೆಯಲ್ಲಿ. ಆ ಬೋಟ್ ಇದ್ದಾಗ ಅದನ್ನೇನ್ ಮಾಡಿದ್ರೆ ಹಗ್ಗ ಹಾಕಿ ಎಳೆಯುವಂತ ಕೆಲಸ ಮಾಡಿದ್ರೆ ಅದು ಹೇಗಿದೆ ಅಂತ ಹೇಳಿದ್ರೆ ಇಳಿತ ಟೈಮ್, ಆ ಟೈಮಲ್ಲಿ ಒಂದ್ ಕಡೆ ಇಳಿತ ಟೈಮ್, ಒಂದ್ ಕಡೆಗೆ ನೀರ್ ಕೆಳಗಡೆ ಡೌನ್ ಇದೆ ಫುಲ್ ಬಾಳ. ಆ ಟೈಮಲ್ಲಿ ಅಷ್ಟು ಒಂದು ಸಾಹಸಮಯವಾಗಿ ಒಂದು ಚಿತ್ರೀಕರಣ ಮಾಡಿದಂಗ ಆಗಿದೆ ಅದಲ್ಲ. ಅಂದ್ರೆ ಬಹಳ ಒಂದು ರಿಸ್ಕ್ ತಗೊಂಡು ಆ ಬೋಟ್ ಅನ್ನು ತೆಗೆದು ತಗೊಂಡ್ಬಂದಿರುವಂತದ್ದು ನೆನಪಿಲ್ಲಿದೆ. ಬಹಳ ಆಳ ಇರುತ್ತೆ ಅಲ್ಲ ಕಡಲು? ಬಹಳ ಆಳ ಇದೆ, ಬಟ್ ಇಲ್ಲಿ ಆಗಿಲ್ಲ. ಇಲ್ಲಿ 4-5 ಫುಟ್ ಒಳಗೆ ನೀರಿದೆ ಅಷ್ಟೇ, ಸಮುದ್ರದ ಅಳವೆ ದಂಡೆ ಅಂತಾರಲ್ಲ ನಾವು, ನದಿ ಮತ್ತೆ ಸಮುದ್ರ ಸೇರುವಂತ ಜಾಗ, ಅದರಲ್ಲಿ ಬಹಳ ಹುಳು ತುಂಬಿಕೊಂಡೆ. ಅದನ್ನ ತೆಗೆದ್ರೆ ಯಾವ್ದು ರಿಸ್ಕ್ ಇರೋದಿಲ್ಲ, ಇಲ್ಲಿ ಜಟ್ಟಿ ಆಗ್ಬೇಕಂದ್ರೆ ಅದಕ್ಕೆ ಬ್ರೇಕ್ ವಾಟರ್ ಆದ್ರೆ ಯಾವ ಸಮಸ್ಯೆ ಇರುವುದಿಲ್ಲ. ಏನಾಗಿದೆ ಈಗ ಶರಾವತಿ ಬಂದಂತ ನೀರು ನಮ್ಮ ಗೆರೆಸಪ್ಪ ನೀರು ರಭಸಕ್ಕೆ ಹೋಗಿ ಮತ್ತೆ ಅಲ್ಲೇ ಸೇರ್ಕೊಳ್ಳುತ್ತದೆ. ಸಮುದ್ರದಿಂದ ಬಂದಿರುವಂತ ಅಲೆಗಳನ್ನ ಹೊಡೆತಕ್ಕೆ ಬಂದಿರುವಂತ ಎದ್ದಿರುವಂತ ಮಣ್ಣು ಅಲ್ಲೇ ಬಂದು ಸೇರುತ್ತೆ. ಆ ಎರಡು ಮಣ್ಣು ಸೇರುವಂತ ಜಾಗ ಕ್ಲೀನ್ ಮಾಡಿಸ್ಲಿಕ್ಕೆ ಸರ್ಕಾರದಿಂದ ಅನುದಾನ ಹಾಕಿ ಅಷ್ಟಕ್ಕೆ ಕೆಲಸ ಮಾಡ್ಕೊಂಡು ಬಿಟ್ಟಿದ್ದಾರೆ ಈಗ ಆಲ್ಮೋಸ್ಟ್. ಆ ರೀತಿ ಕ್ಲೀನ್ ಮಾಡಿದ್ದಾರೆ ಯಾವಾಗಾದ್ರೂ? ಒಂದು ಸತಿ ಬಂದ್ ಮಾಡಿದ್ರು ಅವರು, ಅದೇ ಮಣ್ಣು ಮತ್ತೆ ವಾಪಸ್ ಬಂದಿದ್ದಾರೆ ಅಲ್ಲಿ ಪುನಃ ಅಷ್ಟೇ ಸೇರ್ಕೊಂಡಿದೆ. ಈಗ ನೋಡಿದ್ರೆ ಆ ಒಂದು ಪ್ರದೇಶದಲ್ಲಿ ನೋಡಿದ್ರೆ ಗೋಚರ ಆಗತ್ತೆ ಅಲ್ಲಿ ಹೇಗಿದೆ ಅಂತೇಳಿ. ಅದು ಬಹಳಷ್ಟು ಜನ ಪಾಪ ಮೊನ್ನೆ ಕೂಡ ಒಂದು ಸ್ಟಾರ್ ಆಫ್ ದ ಸಿ ಅನ್ನೋ ಬೋಟ್ ಕೂಡ ಅವಘಡ ಆಗಿತ್ತು. ಆದ್ರೆ ಜನ ಬಹಳ ಒಳ್ಳೆ ಇದಾರೆ, ಯಾಕಂದ್ರೆ ಜಾತಿ ಭೇದ ಯಾವ್ದು ನೋಡಿದೇನೆ, ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಹೋಗಿ ಸಹಕಾರ ಮಾಡ್ತಾರೆ ಅಲ್ಲಿ. ಅದೇ ಖುಷಿ ಆಗತ್ತೆ ನಮ್ಮೂರ ಜನರದ್ದು. ಬಂಡವಾಳ ಬಹಳ ಹಾಕ್ಬೇಕಾಗುತ್ತ? ಬಂಡವಾಳ ಅಂದ್ರೆ ಈಗ ಹೊಸ ಬೋಟಿ ಕಟ್ಟಕ್ ಹೋದ್ರೆ 1.5 ಕೋಟಿ ಬೇಕು ಸರ್. ಈಗ ಹಳೆ ಬೋಟಿ ಎಲ್ಲ ನಾವೆಲ್ಲ ತಗೊಂಡಿದ್ರೆ ಒಂದು 50 ಲಕ್ಷ 60 ಲಕ್ಷದೊಳಗೆ ಒಂದು ನಮ್ಮ ಬಜೆಟ್ ಅಲ್ಲಿ ಮಾಡ್ಕೊಂಡು ಅದನ್ನೇ ಸ್ವಲ್ಪ ರಿಪೇರಿ ಮಾಡಿ ಆ ನುರಿತ ಕೆಲವರು ಇದಾರೆ ಅವ್ರ ಹತ್ರ ಹೇಳ್ಕೊಂಡು ಹಿಂಗಿದೆ ನಮ್ಮ ಪೊಸಿಷನ್ ಈ ತರ ಇದೆ ಅಂತೇಳಿ. ಈಗ ಹೊಸ ಬಲೆ ಹೊಸ ಬೋಟ್ ಮಾಡ್ಬೇಕು 1.5 ಕೋಟಿ ಬೇಕು ಸರ್. ಈಗ 60 ಲಕ್ಷದಲ್ಲಿ 50 ಲಕ್ಷದಲ್ಲಿ ಸೆಕೆಂಡ್ ಹ್ಯಾಂಡ್ ಬೋಟ್ ಅನ್ನು ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೋದು ನಾವು. ಅಂದ್ರೆ ಆಧುನಿಕ ಎಲ್ಲ ಸೌಕರ್ಯಗಳು ಅಲ್ಲಿದೆ ಅದರಲ್ಲಿದೆ. ಮತ್ತೆ ನೀವು 30 ಜನ ನಿಮ್ಮ ಜೊತೆಗೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರಿ, ಅಷ್ಟು ಜನ ಬೇಕಾ ಅಲ್ಲಿ? ಹಾ, 30 ಜನ ಅಂತ ಹೇಳಿದ್ರೆ ಬೇಕೇ ಬೇಕು. ಯಾಕಂತೇಳಿದ್ರೆ 5 ಅಥವಾ 6 ಜನ ಪ್ರತಿ ವಾರಕ್ಕೆ 2 ಸಲ 3 ಸಲ ರಜೆ ಮಾಡ್ತಾರೆ. ಆ ಟೈಮಲ್ಲಿ ಇವರಿಗೆ ಬಹಳ ತ್ರಾಸ ಆಗುತ್ತೆ ಕೆಲಸ ಮಾಡೋರಿಗೆ. 20 ಜನ ಕೆಲಸಲ 10 ಜನನೂ ಕಡಿಮೆ ಇರ್ತಾರೆ, 15 ಜನನು ಕಡಿಮೆ ಬರ್ತಾರೆ ಆ ಟೈಮಲ್ಲಿ. ಅಂದ್ರೆ ರಜೆ ಮಾಡಿದ್ರೆ 1 ಸಲ ಮಾಡಿಬಿಡ್ತಾರೆ. ನಾವು ಒಂದಿನ ಉದ್ಯೋಗ ನಾವು ನಿಲ್ಲಿಸಿದ್ರೆ ಬಹಳ ನಷ್ಟ ಆಗ್ತದೆ ನಮ್ಗೆ ಆ ಟೈಮಲ್ಲಿ. ಅದಕ್ಕೆ ನಾವೇನ್ ಮಾಡ್ತೇವೆ, ಜನ ಜಾಸ್ತಿ ಆದ್ರೂ ಪರವಾಗಿಲ್ಲ, 30 ಜನ ಅಂದ್ರೆ ಒಟ್ಟಾಗಿ ಸೇರ್ಕೊಂಡು ಕೆಲಸ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅಂತ ಹೇಳ್ಕೊಂಡು 30 ಜನ ಮಾಡ್ತಾರೆ ಬೋಟ್ ಅಲ್ಲಿ. ಅವ್ರಿಗೆ ಹೇಗೆ ನೀವು ಕೂಲಿ ಕೊಡೋದು, ಯಾವ್ದ್ರ ಮೇಲೆ ಫಿಕ್ಸ್? ಅವರಿಗೆ 1 ಲಕ್ಷಕ್ಕೆ 35,000 ರೂಪಾಯಿ ಅಂತ ಹೇಳ್ಕೊಂಡು ನಾವು ಅವ್ರಿಗೆ ಕೊಡ್ತೀವಿ. ನಾವು ಎಲ್ಲ ಕೆಲಸ ಮಾಡೋರು 30 ಜನರಿಗೂ, ಅದ್ರ ಜೊತೆಗೆ ಮತ್ತೆ ನಾವು 6%, 7%, 8% ಹಿಂಗೆ ನಡೀತಾ ಇದೆ. ಅಂದ್ರೆ ಈಗ ಮೇನ್ ಕೆಲಸ ಮಾಡೋರು ಡ್ರೈವರ್ ಅಂತಾರೆ, RMN ಮೀನ್ ನೋಡೋರು, ಅದ್ರ ಜೊತೆಗೆ ಅಲ್ಲಿ ಬಾಕಿ ಕೆಲಸ ಮಾಡುವಂತವ್ರು, ಮೀನ್ ಗೋಚರ ಮಾಡುವಂತವ್ರು, ಅವರಿಗೆಲ್ಲ ಒಂದು 6% ಎಕ್ಸ್ಟ್ರಾ ಟೋಟಲ್ ಫಿಶಿಂಗ್ ಅಲ್ಲಿ ನಾವು ಕೊಡ್ತಾ ಇದೀವಿ ಅವರಿಗೆ. ಅದರಿಂದ ಸ್ವಲ್ಪ ಅವ್ರಿಗೆ ಮತ್ತೆ ದಿನದಿನತಿ ಅಂತೇಳಿ ಖುಷಿ ಆದ್ರೆ, ಅಂದ್ರೆ ಮೀನ್ ಜಾಸ್ತಿ ಸಿಕ್ಕಿದ್ರೆ ನಾವು ದಿನಕ್ಕೆ ಒಂದು ಚಾಕಾಸ್ ಅಂತ ಹೇಳ್ಕೊಂಡು ನಾವು ಎಕ್ಸ್ಟ್ರಾ ಕೊಡ್ತೀವಿ, 5,000, 10,000 ಹಿಂಗೆ ಕೊಡ್ತೀವಿ ನಾವು ಅವರಿಗೆ. ಮಾರಾಟ ಮಾಡೋದು ಹೇಗೆ ಮೀನನ್ನು? ನೀವು ಮೀನನ್ನ ಈಗ ಸಮುದ್ರದ ಮೀನು ಹಿಡ್ಕೊಂಡ್ ಬಂದ್ಮೇಲೆ ಬೋಟ್ ಧಕ್ಕೆಗೆ ಬರುತ್ತೆ, ಅದರ ನಂತರ ಅಲ್ಲಿ ಹರಾಜು ಕೂಡ ಪ್ರಕ್ರಿಯೆ ನಡೀತದೆ. ಕೆಲವೊಂದು ಬೋಟಲ್ಲಿ ಹರಾಜು ನಡೆಯುವುದಿಲ್ಲ, ನೇರವಾಗಿ ಮೀನನ್ನ ತಗೊಳ್ತಾರೆ ಪಾರ್ಟಿ. ಅಂದ್ರೆ ಒಂದು ಒಪ್ಪಂದದ ಮೇರೆಗೆ ನಮ್ಮ ಮೀನು ನೀವು ದಿನನಿತ್ಯ ತಗೊಳ್ಬೇಕು, ನೀವು ನಮ್ದು ಮೀನ್ ಸೇಫ್ಟಿ ಮಾಡ್ಕೊಡ್ಬೇಕು, ಲಾಸ್ ಆಗ್ಲಿಕ್ಕಿಲ್ಲ ಅಂತ ಹೇಳಿದಾಗ ಕೆಲವೊಂದು ಒಪ್ಪಂದ ಇದೆ ಕೆಲವು ಪಾರ್ಟಿ ಮತ್ತೆ ಮೀನ್ ಬೋಟಿ ಅವರಿಗೆ. ಈಗ ಸ್ವಂತವ್ರದ್ದು ಮೀನ್ ಪಾರ್ಟಿ ಇದೆ ಅವ್ರದ್ದು, ಅವರೇ ಹಾಕೋದು. ನಮ್ಮವ್ರದ್ದೆಲ್ಲ ನಮ್ಮಲ್ಲಿ ನಮ್ದೇ ಕಂಪನಿ ಇದೆ, ಹಂಗಾಕೊಂಡು ನಾವು ನಮ್ಮ ಕಂಪನಿಯೊಳಗೆ ಅಳವಡಿಸಿಕೊಂಡು ನಾವು ಅದನ್ನ ಮೀನುಗಾರಿಕೆ ಮಾಡ್ತೀವಿ. ಈ ರೀತಿ ಒಂದು ಮೀನುಗಾರರ ಸಹಕಾರ ಸಂಘ ಹಂಗೇನು ಮಾಡ್ಕೊಂಡಿರಿ? ಹಾ, ಮೀನುಗಾರಿಕೆ ಸಹಕಾರ ಸಂಘ ಇದೆ ನಮ್ದು, ಬೆಳಕೊಂಡು ಮೀನುಗಾರಿಕೆ ಸಹಕಾರ ಸಂಘ ಅಂತ ಇತ್ತು. ಈಗ ಜೊತೆಗೆ ಈಗ ಕಾರ್ಮಿಕರ ಸಂಘ ಅಂತ ಒಂದು ಊಟ ಹಾಕಿದ್ದಾರೆ ಅದರಲ್ಲಿ. ಈಗ ಕಾರ್ಮಿಕರಿಗೋಸ್ಕರ ಏನಾದ್ರು ತೊಂದರೆಗಳಾದ್ರೆ ಅದಕ್ಕೆ ಅದ್ರ ಒಂದು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡಿದ್ದಾರೆ ಅವರು. ಹಾಗೆ ನಮ್ಮ ಮಾಲಕರ ಸಂಘದ ಒಂದು ಅವ್ರದ್ದೊಂದು ಒಕ್ಕೂಟ ಇದೆ, ಅವರಲ್ಲೂ ಕೂಡ ಹಾಗೆ ಬಹಳಷ್ಟು ಜನರಿಗೆ ಒಂದು ಕಷ್ಟದ ಸಂದರ್ಭದಲ್ಲೂ ಕೂಡ ಸ್ಪಂದನೆ ಮಾಡ್ತಾ ಇದ್ದಾರೆ. ಯಾರೋ ಸಾವಿಗೀಡಾದ್ರೆ, ಹುಷಾರಿಲ್ಲಾದ್ರೆ, ಇಂಥದ್ದೆಲ್ಲ ಒಂದು ಹಣಕಾಸಿನ ಒಂದು ಇದು ಮಾಡ್ತಾರೆ. ಎಜುಕೇಶನ್ ಕೂಡ ಒಳ್ಳೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರು. ನಿಮಗೆ ಏನಾದರೂ ಹೊಸಬ್ರು ಬಂದು ಇಲ್ಲಿ ಖರೀದಿದಾರಾಗಬಹುದು ಹಂಗೇನ್ರಿ ಇರುತ್ತೋ, ಅಥವಾ ರಿಜಿಸ್ಟರ್ ಮಾಡಿದವ್ರು ಮಾತ್ರ ಖರೀದಿ ಮಾಡಿಲ್ಲ? ಅಂದ್ರೆ ನಮ್ಮ ಸೊಸೈಟಿ ಅಂತ ಹೇಳಿದ್ರಲ್ಲಿ, ಈಗ ಬೆಳಕೊಂಡು ಸೊಸೈಟಿ ಅಂತೇಳಿ, ಅದರಲ್ಲಿ ಮೆಂಬರ್ಶಿಪ್ ಇದ್ದವರಿಗೆ ಮಾತ್ರ ಆ ಬೋಟಿನ ಒಂದು ಪರ್ಮಿಟ್ ಸಿಗುವಂತ ಅವಕಾಶ ಇದೆ. ಬೇರೆಯವರು ಯಾರು ಹಣವಂತರು ಬಂದು ಇಲ್ಲಿ ಉದ್ಯೋಗ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಇದರಲ್ಲಿ. ಸರ್ಕಾರ ಅದಕ್ಕೆ ಒಪ್ಪುದಿಲ್ಲ. ಸರ್ಕಾರದ ಸೌಲಭ್ಯ ಹೇಗಿದೆ? ಸರ್ಕಾರದ ಸೌಲಭ್ಯ ಅಂತ ಹೇಳಿದ್ರೆ ಈಗ ಡೀಸೆಲ್ ಮೇಲೆ ಮಾತ್ರ ಒಂದು ಸಬ್ಸಿಡಿ ಸಿಗ್ತಾ ಇದೆ. ಅಂದ್ರೆ 10 ರೂಪಾಯಿ ಸಬ್ಸಿಡಿ ಸಿಗ್ತಾ ಇದೆ ನಮ್ಗೆ, 75 ರೂಪಾಯಿ ಕೊಡ್ತಾ ಇದ್ದಾರೆ ಪಂಪ್ ಅಲ್ಲಿ. ಅಲ್ಲಿ ನೀವು ನಾವು ಅದನ್ನೇ ಇಲ್ಲಿ ತಗೊಂಡಿದ್ರೆ 88 ರೂಪಾಯಿ ಆಗತ್ತೆ ನಮ್ಗೆ. ಮತ್ತೆ ಕೆಲವೊಂದು ಸ್ಟಾರ್ಟಿಂಗ್ ಅಲ್ಲಿ ನಾವು ಇನ್ಸೂರೆನ್ಸ್ ಎಲ್ಲ ಒಂದು ಕಟ್ಟುನಿಟ್ಟಾಗಿ ಕಟ್ತಾ ಇದೀವಿ ಪ್ರತಿಯೊಬ್ಬರು ಕೂಡ, ಇಲ್ಲಾದ್ರೆ ನಾವು ಡೀಸೆಲ್ ಕೊಡ್ಲಿಕ್ಕೆ ಅವಕಾಶ ಇರುವುದಿಲ್ಲ ಅಲ್ಲಿ. ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಹಂಗೆ ಇನ್ನು ಏನ್ ಬೇಕು ಅನ್ಸುತ್ತ? ಬೇಕು ಅಂತ ಹೇಳಿದ್ರೆ ಈಗ ಹೊಸ ಮೀನುಗಾರಿಕೆ ಬೋಟ್ ಅನ್ನ ಅಥವಾ ಹಳೆ ಬೋಟ್ ಅನ್ನ ಪರ್ಚೇಸ್ ಮಾಡೋರಿಗೆ ಒಂದು ಸರ್ಕಾರದಿಂದ ಯಾವ್ದಾದ್ರು ಒಂದು ಸಬ್ಸಿಡಿ ರೂಪದಲ್ಲಿ ಏನಾದ್ರು ಕೊಡುವಂತದ್ದು ಮಾಡಬೇಕು. ಸಮುದ್ರದಿಂದ ಹೊರಡೋ ಹೋಗಿ ಆ ಗೇದರ್ ಫಿಶ್ ಅನ್ನು ಮಾತ್ರ ತಗೊಂಬರುವಂತದ್ದು, ಈಗೇನಾಗಿದೆ ಅಂತ ಅಂತ ಲೇಬರ್ಸ್ ಎಲ್ಲ ಸಿಗುದಿಲ್ಲ ಸರ್, ಬಹಳ ಕಷ್ಟ ಆಗುತ್ತೆ. ಅದನ್ನೇ ಬೋಟ್ ಅನ್ನ ಈಗ ಕಬ್ಬಣದ ಬೋಟ್ ಆಗಿ ಮಾರ್ಪಾಡು ಮಾಡ್ಕೊಳ್ಳಿ ನೀವು, ಅದರಲ್ಲಿ 60% 40% ಏನೋ ಸಬ್ಸಿಡಿ ಕೊಡ್ತದೆ. ಅದನ್ನೇ ಈಗಿರುವಂತ ಒಂದು ಮೀನುಗಾರಿಕೆ ಕೊಟ್ಟಿದ್ರೆ ಬಹಳ ಒಳ್ಳೇದು ಅಂತೇಳಿ ನನ್ನೊಂದು ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಈಗ ಕನ್ವರ್ಟ್ ಮಾಡ್ಲಿಕ್ಕೆ ಆಗಲ್ಲ ನಿಮ್ಗೆ? ಇಲ್ಲ, ಕನ್ವರ್ಟ್ ಮಾಡ್ಲಿಕ್ಕೆ ಅಂತ ಸರ್ಕಾರದಿಂದಾನೇ ಆದೇಶ ಬರ್ಬೇಕು ಸರ್. ಅದಕ್ಕೆ ನಾವು ರಿಕ್ವೆಸ್ಟ್ ಅನ್ನು ಕಳಿಸಿದೀವಿ ನಮ್ಮ ಮಂಗಳೂರು ಮತ್ತೆ ಉಡುಪಿ ಹಾಗೆ ಉತ್ತರ ಕನ್ನಡ ಜಿಲ್ಲಾ ಒಂದು ಮೀನುಗಾರ ಸಂಘದಿಂದ ಕೂಡ ಒಂದು ಮನವಿ ಟರಾವೆಲ್ಲ ಮಾಡಿ ಕಳಿಸಿದೀವಿ. ಅದು ಎಷ್ಟು ಕಾರ್ಯರೂಪಕ್ಕೆ ಬರುತ್ತೋ ಗೊತ್ತಿಲ್ಲ. ಆದ್ರೆ ನಮ್ಗೆ ಇಲ್ಲಿರುವಂತಹ ಮೀನುಗಾರರಿಗೆ ಹೊಸ ಒಂದು ಸೌಲಭ್ಯವನ್ನು ಕೊಟ್ಟಾಗ ಆ ಮೀನುಗಾರಿಕೆಗೆ ಸಂಬಂಧಪಟ್ಟದ್ದು ಬೋಟ್ ಕೊಡ್ತಾ ಇದಾರಲ್ಲ, ಅದನ್ನ ಹೊರ ಸಮುದ್ರದಲ್ಲಿ ಮಾಡೋದಕ್ಕಿಂತ, ಆಳ ಸಮುದ್ರ ಮಾಡೋದಕ್ಕಿಂತ ಹತ್ತಿರವಾದ ಒಂದು ಸಮುದ್ರದಲ್ಲಿ ಮೀನುಗಾರಿಕೆ ಮಾಡಲಿಕ್ಕೆ ಇದೊಂದು ಈಗಿರುವಂತ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಕೊಟ್ಟಿದ್ರೆ ಉತ್ತಮ ಅನಿಸ್ತದೆ ನನಗೆ. ನೀವು ಬೇರೆ ರಾಜ್ಯಕ್ಕೆ ಕಳಿಸೋದು ಅಥವಾ ಬೇರೆ ದೇಶಕ್ಕೆ ಕಳಿಸೋದು ಅಂತವೇನು ನಿಮ್ಮ ಕೆಲಸ ಅಲ್ಲ? ಇಲ್ಲ ಇಲ್ಲ, ಕೆಲಸ ಇಲ್ಲ ಸರ್. ಅದ್ರೆ ನಮ್ಗೇನಂದ್ರೆ ನಮ್ಮಲ್ಲೇ ನಮ್ಮ ಏನು ಪ್ರಾಪರ್ಟಿ ಏನಿದೆ ಇದು ಮೀನುಗಾರಿಕೆ, ನಮ್ಮ ಮೀನು ಏನಿದೆ, ನಮ್ಮ ಸೌಂದರ್ಯ ಏನಿದೆ ಅದನ್ನ ನಾವೇ ಅನುಭವಿಸಬೇಕು. ಅಂದ್ರೆ ನಮ್ಮಲ್ಲೇ ನಾವು ಒಂದು ಮೀನುಗಾರಿಕೆ ಮಾಡ್ಕೊಂಡು ನಮ್ಮ ಸ್ಥಳೀಯ ಜನರಿಗೆ ಒಂದು ಉದ್ಯೋಗ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಅದನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಸ್ಥಳೀಯವಾಗಿ ಮಾರುಕಟ್ಟೆ ಇರುತ್ತೆ ಅಥವಾ ದೊಡ್ಡ ದೊಡ್ಡ ಪಟ್ಟಣಗಳ ಮಾರುಕಟ್ಟೆ, ಬೇರೆ ರಾಜ್ಯಗಳಿಗೆ ಕಳಿಸುವಂತ ಮಾರುಕಟ್ಟೆ, ಇವೆಲ್ಲವನ್ನು ನಿರ್ವಹಣೆ ಮಾಡೋರು ಯಾರು? ಅಲ್ಲಿ ಮೀನ್ ಪಾರ್ಟಿ ಓನರ್ಸ್ ಇದಾರಲ್ಲ, ಅವರು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ತಾರೆ. ಮೊದಲೇ ಮಳೆಗಾಲಕ್ಕಿಂತ ಪೂರ್ವದಲ್ಲಿ ಹೋಗಿ ಒಂದು ಮಾತುಕತೆ ಮಾಡ್ಕೊಂಡ್ ಬಂದಿರ್ತಾರೆ, ನೋಡಿ ನಾವು ಇಂತ ಮೀನನ್ನು ಇಂತ ಕಡೆಯಿಂದ ಬಂದಿದೀವಿ, ಇಂತ ಮೀನನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ, ನಿಮ್ಗೆ ತಗೊಳ್ತೀರಾ? ಕೆಲವೊಂದು ಗೋವಾದಲ್ಲಿ ಕೂಡ ಫ್ಯಾಕ್ಟ್ರಿಗಳಿದೆ, ಫಿಶ್ ಫ್ಯಾಕ್ಟ್ರಿಗಳು. ಆಮೇಲೆ ಇಲ್ಲಿಂದ ಕೋಟಾ ಆಮೇಲೆ ಮಂಗಳೂರು ತನಕ ಇದು ಫಿಶ್ ಮಿಲ್ಸ್ ಎಲ್ಲ ಇದೆ. ಒಂದು ವೇಳೆ ಮೀನಂತೂ ಯಾವುದು ಹಾಳಾಗುವುದಿಲ್ಲ, ಹಾಳಾಗಿದ ಮೀನು ಕೂಡ ತಗೊಳ್ಳುವಂತ ಈ ಒಂದು ಯೋಜನೆ ಮಾಡಿದ್ದಾರೆ ಈಗ. ಯಾಕಂದ್ರೆ ಅದನ್ನ ವಾಯ್ಲಿಗೆ ಹೋಗುತ್ತೆ, ಮೀನು ತಿನ್ಲಿಕ್ಕೆ ಆಗುದಿಲ್ಲ, ಆದ್ರೂ ಕೂಡ ಮೀನು ಹಾಳಾಯ್ತು ಅಂತ ತಿಳ್ಕೊಳ್ಳೋಕೆ ಯಾರು ಇಲ್ಲ. ಕನಿಷ್ಠ ಒಂದು 400-500 ರೂಪಾಯಿ ಮೀನು ಒಂದು ಬುಟ್ಟಿಗೆ ಸಿಗತ್ತೆ ಈಗ ವ್ಯಾಲ್ಯೂ. ಯಾವ್ದು ಮೀನು ಹಾಳಾಗೋದು, ಹಳೆ ಕಾಲದಲ್ಲಿ ಆಗಿಲ್ಲ, ಮೀನ್ ಚೆಲ್ಲ ಒತ್ತಾಗ್ತಿದ್ರಂತೆ ಆ ಟೈಮಲ್ಲಿ. ಈಗ ಆಗಿಲ್ಲ, ಈಗ ಅಂದ್ರೆ ಯಾವ್ದೋ ಒಂದು ವಾಯ್ಲಿಗಾದ್ರೂ ಹೋಗತ್ತ ಮೀನು, ಯಾವ್ದೇ ಮೀನು ಇರಲಿ. ಅದು ಲಕ್ಷಾಂತರ ಜನ ಈ ಕರಾವಳಿಯಲ್ಲಿ ಅದರ ಮೇಲಿನ ಅವಲಂಬನೆ. ಹೌದು ಸರ್, ಅದರ ಮೇಲೆ ಅವಲಂಬಿತ ಆಗಿದ್ದಾರೆ. ಈಗ ನಮ್ಮ ದಕ್ಕೆಯಲ್ಲಿ ಸಾಧಾರಣ 10,000 ಜನ ದಿನನಿತ್ಯ ಅಂಕೋಲದಿಂದ ಭಟ್ಕಳ ತನಕ ಇಲ್ಲಿ ದಿನನಿತ್ಯ ಬೈಕಲ್ಲಿ ಬರ್ತಾರೆ, ಬೈಕಲ್ಲಿ ಹೋಗ್ತಾರೆ. ದಿನನಿತ್ಯ ಬಂದು ಒಂದು ಮೀನುಗಾರಿಕೆ ಮಾಡ್ಕೊಂಡು ಮತ್ತೆ ಪುನಃ ಮನೆಗೆ ಹೋಗಿ ಮತ್ತೆ ಪುನಃ 3 ಗಂಟೆ ರಾತ್ರಿಯಲ್ಲಿ ಎದ್ದು ಬೆಳಿಗ್ಗೆ 6 ಗಂಟೆ ಇಲ್ಲಿ ಬಂದು ಕೆಲಸಕ್ಕೆ ಹೋಗ್ತಾರೆ. ಮತ್ತೆ ಹರಿಗೋಲ್ ಕಟ್ಟೋರಾಗಿರ್ಬಹುದು, ಬಲಿ ಹೆಣೆಯವರಾಗಿರ್ಬಹುದು, ಮತ್ತೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಾಗಿರ್ಬಹುದು, ಮಹಿಳೆಯರಾಗಿರ್ಬಹುದು, ಮಕ್ಕಳಾಗಿರ್ಬಹುದು, ಬೇರೆ ಬೇರೆ ಹಂತದಲ್ಲಿ ಕೆಲಸದಲ್ಲಿ ತೊಡಕೊಂತಾರೆ. ಹೌದು ಸರ್, ಅದರಲ್ಲಿ ವಯಸ್ಸಾದ್ರೆ ಅಂದ್ರೆ ಮೊದಲೆಲ್ಲ ಮೀನುಗಾರಿಕೆ ಮಾಡ್ಕೊಂಡಿದ್ದವರು ಹಳೆಯವರೆಲ್ಲ ಈಗ ಬಲೆ ಹೆಣೆ ಕೆಲಸ ಮಾಡ್ತಾ ಇದ್ರೆ, ಅವರಿಗೂ ಕೂಡ ದಿನಗೂಲಿ ಒಂದು 525-600 ರೂಪಾಯಿ ತನಕ ಇವತ್ತು ನಡೀತಾ ಇದೆ ಅಲ್ಲಿ ಸಿಗ್ತದೆ ದಿನನಿತ್ಯ. ಆದ್ರೆ ದಿನನಿತ್ಯ ಕೆಲಸ ಇರಲ್ಲ ಪಾಪ ಕೆಲವರಿಗೆ. ಕೆಲವರು ಮೊದಲೇ ಮುಂಗಡವಾಗಿ ತಗೊಂಡಿರ್ತಾರೆ, ಇಂಥ ದಿನ ನಿಮ್ಮ ಬಲೆಗಳಂತಂದು ಕೊಡಿ. ಈಗೇನಾಗಿದೆ ಅಂತ ಹೇಳಿದ್ರೆ ಊರಿನಲ್ಲಿ ಕೂಡ ಜನಗಳ ಕಡಿಮೆ ಸಂಖ್ಯೆ ಅಭಾವ ಇರೋದ್ರಿಂದ ಹೊರ ರಾಜ್ಯದಿಂದ ಕೂಡ ಇವತ್ತು ಕೆಲಸ ಜನ ಬಂದು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ಲೈಟ್ ಫಿಶಿಂಗ್ ಬಂದ ಮೇಲೆ ಇರು ಬರೋ ಎಲ್ಲಾ ಮೀನುಗಳನ್ನ, ಮರಿ ಮೀನುಗಳನ್ನು ಸಹಿತ ಅಲ್ಲೆಲ್ಲಾನು ಹಿಡಿದು ಬಹಳಷ್ಟು ಹಾನಿ ಆಗ್ತಾ ಇದೆ. ಅಲ್ಲಿಯ ಜೀವ ವೈವಿಧ್ಯಕ್ಕೆ ಮೀನುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಜ? ಹೌದು ಸರ್, ಖಂಡಿತ. ಯಾಕಂತ ಹೇಳಿದ್ರೆ ನಾನು ಸ್ವತಃ ನೋಡಿದ್ದೆ ಅಂತ ಹೇಳಿದ್ರೆ, ನಾವು ಕೂಡ ಲೈಟ್ ಫಿಶಿಂಗ್ ಮಾಡಿದ್ವಿ ಅಲ್ಲ. ಎಲ್ಲರೂ ಮಾಡ್ತಿರ್ಬೇಕಾದ್ರೆ ನಮ್ಮವರು ಕೇಳ್ತಾರೆ, ನಮಗೂ ಲೈಟ್ ತಂದ್ಕೊಡಿ ಸೌಕರ್ಯ, ನಾವು ಹಾಕ್ತೀವಿ ಅಂತೇಳಿ. ನಾವು ಹೋದ ಸದಿನೇ ಲೈಟ್ ಹೊಸ ಪರ್ಚೇಸ್ ಮಾಡ್ಕೊಂಡು ಲೈಟ್ ಹಾಕಿದಾಗ ಆ ಸಣ್ಣ ಸಣ್ಣ ಮರಿಗಳು ಕೂಡ ಅದರಲ್ಲಿ ನಮ್ಗೆ ಗೋಚರ ಆಗ್ತಿತ್ತು. ಅಂದ್ರೆ ಆ ದೊಡ್ಡ ಮೀನಿನ ಒಂದು ಜೊತೆಗೆ ಸಣ್ಣ ಸಣ್ಣ ಮೀನುಗಳು ನಮ್ಗೇನಾಗತ್ತೆ ಅಂತಂದ್ರೆ, ಸರ್ಕಾರ ದಯವಿಟ್ಟು ನಾನೊಂದು ಕ್ಷಮೆ ಒಂದು ಕೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇದನ್ನ ಈ ಲೈಟ್ ಫಿಶಿಂಗ್ ಅನ್ನು ಕ್ಲೋಸ್ ಮಾಡಿಸ್ಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಮೀನುಗಾರ ಉಪವಾಸ ಬೀಳುದಿಲ್ಲ. ಈಗ ಹಣವಂತವರು ಮತ್ತೆ ಬಂಡವಾಳಶಾಹಿಗಳ ಮಾತ್ರ ಒಂದು ಯೋಜನೆಯಲ್ಲಿ ತೊಡಗಬಹುದು ಬಿಟ್ರೆ, ಈ ಲೈಟ್ ಫಿಶಿಂಗ್ ಅನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು. ಈಗ ಏನ್ ಗೋವಾದಲ್ಲಿ ಮಾಡಿದ್ದಾರೆ ಅದನ್ನು ಕರ್ನಾಟಕ ರಾಜ್ಯದಲ್ಲೂ ಕೂಡ ಮಾಡಬೇಕು ಅನ್ನೋದು ನನ್ನೊಂದು ಅಭಿಪ್ರಾಯ ಸರ್. ಅಂದ್ರೆ ಎಲ್ಲರೂ ಬದುಕಬೇಕು, ನಾವಷ್ಟೇ ಬದುಕುದಲ್ಲ, ನಮ್ಮ ಎಲ್ಲಾ ಮೀನುಗಾರರು ಬದುಕಬೇಕಂದ್ರೆ ಅದು ಮಾಡಬೇಕು. ಜೊತೆಗೆ ಈ ಒಂದು ಬುಲ್ ಟ್ರಾಲ್ ಅಂತ ಹೇಳ್ತೀವಿ, ಆ ಬುಲ್ ಟ್ರಾಲ್ ಅನ್ನು ಕೂಡ ನಿಷೇಧ ಮಾಡಬೇಕು. ಯಾಕಂದ್ರೆ ಸಿಂಗಲ್ ಬಲೆ ಹಾಕಿ ಒಂದೇ ಬೋಟ್ ಎಳೆಯುವಂತದ್ದು ಮಾಡಬೇಕು. ಈ ಬುಲ್ ಟ್ರಾಲ್ ಅಂದ್ರೆ ಎರಡು ಬೋಟ್ ಹಾಕಿ ಮಧ್ಯದಲ್ಲಿ ಎಳ್ಕೊಂಡು ಹೋಗ್ತಾ ಇರ್ತಾರೆ, ಅದು ಯಾವ ಮೀನು ಇರುವುದಿಲ್ಲ, ಅಲ್ಲಿ ಎಲ್ಲಾ ಮೀನುಗಳನ್ನು ಹೊರಡ ಹೋಗ್ತದೆ ಅದರಲ್ಲಿ. ಅವಾಗ ಏನಾಗುತ್ತೆ ಅಂದ್ರೆ ಮೀನಿನ ಸಂತತಿ ಕಡಿಮೆ ಆಗುತ್ತೆ. ಹಾಗಾಗಿ ಬುಲ್ ಟ್ರಾಲ್ ಮತ್ತೆ ಈ ಲೈಟ್ ಅನ್ನು ಎರಡನ್ನು ನಿಷೇಧ ಮಾಡಬೇಕು ನಾನು ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ಕಾರಕ್ಕೆ. ಅದರ ಜೊತೆಗೆ ಆರ್ಥಿಕವಾಗಿ ಇನ್ನೂ ಸ್ವಲ್ಪ ನಾವು ಮಾಡಲಿಕ್ಕೆ ಸಾಧ್ಯ, ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿದಾಗ, ಈ ರೀತಿ ಸೌಂಡ್ ಸಿಸ್ಟಮು, ಸಮಯನ ಕೊಡುವುದು, ಇಂಥವೆಲ್ಲ ಮಾಡ್ತಾ ಇದ್ದೀರಿ, ಅದು ಕೈ ಹಿಡಿದಿದೆ. ಹಾ, ಖಂಡಿತ ಸರ್. ಯಾಕಂತ ಹೇಳಿದ್ರೆ ನಾನು ಬಾಲ್ಯದಲ್ಲಿ ತಿಳ್ಕೊಂಡಿದ್ದೆ, ನಮ್ಮ ಪಪ್ಪ ಹೇಳ್ತಿದ್ರು, ನಾವು ಕಷ್ಟಪಟ್ಟು ಸಾಕು ಮಗ, ಮತ್ತೆ ನೀವು ಮತ್ತೆ ಮೀನುಗಾರಿಕೆ ಮಾಡೋಕೆ ಹೋಗ್ಬೇಡಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು ಯಾವತ್ತು. ಇವತ್ತು ನಮ್ಮ ತಾಯಿ ನಿಧನಕ್ಕಿಂತ ಪೂರ್ವದಲ್ಲಿ ನಮ್ಮನ್ನ ಎಜುಕೇಶನ್ ಅಂತ ಹೇಳ್ಕೊಂಡು, ನಾವು SSLC ಅಷ್ಟೇ ನನ್ನ ವಿದ್ಯಾಭ್ಯಾಸ ಆಗಿದೆ. ಅದರ ನಂತರ ನಾನು ಇಲ್ಲೇ ಪಕ್ಕದಲ್ಲಿರುವಂತ ಒಂದು ಪ್ರತಿಭೋದಯದಲ್ಲಿ ಇಲೆಕ್ಟ್ರಿಕಲ್ ಮತ್ತು ಟೆಕ್ನಿಕಲ್ ಅಂತೇಳಿ ಒಂದು ಕೋರ್ಸ್ ಅನ್ನು ಮಾಡಿದೆ. ಅದರಲ್ಲಿ 2 ವರ್ಷ ಕೋರ್ಸ್ ಆದ್ಮೇಲೆ ಸಂಪೂರ್ಣವಾಗಿ ಕಲಿತು ತದನಂತರ ಒಂದು ಶಾಪ್ ಅನ್ನು ಓಪನ್ ಮಾಡಿದೆ ನನ್ನ, ಈ ಮಿಕ್ಸರ್ ಗ್ರೈಂಡರ್ ಮತ್ತೆ ಪಂಪ್ಸೆಟ್ ರಿಪೇರಿ ಅಂತೇಳಿ. ಅದನ್ನು ಮಾಡಿದಾಗ ಅದೊಂದು 2 ವರ್ಷ ಮಾಡಿದೆ, ಅದರಲ್ಲಿ ಅಷ್ಟೇನು ಸಂಪಾದನೆ ಕಾಣಲಿಲ್ಲ. ನಾನು ಅದನ್ನೇ ಪರಿವರ್ತನೆಯಾಗಿ ಪಕ್ಕದಲ್ಲಿ ಒಂದು ಶಾಮೇನೆ ಉದ್ಯೋಗ ಕಾಣಿಸ್ತದ್ರಲ್ಲಿ, ಜನರಿಗೆ ಕೂಡ ಬಹಳ ಬೇಡಿಕೆ ಇತ್ತು ಆ ಟೈಮಲ್ಲಿ. ಮೊದಲಿನ ಈ ಮಡ್ಲಿನ ಚಪ್ರ ಆಗ್ತಿದ್ರು ಅದನ್ನೆಲ್ಲ ಈಗ ಜನಗಳಿಗೆ ಅಷ್ಟೊಂದು ಟೈಮಿಂಗ್ಸ್ ಇಲ್ಲ. ಆ ಲೆಕ್ಕದಲ್ಲಿ ಹೊಸ ಹೊಸ ಯೋಜನೆಯನ್ನ ಒಂದು ಬರ್ತಿರ್ಬೇಕಾದ್ರೆ ಅದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಪೇಪರ್ ಎಲ್ಲ ನೋಡಿದ್ವಿ ಶಾಮಿನ ಉದ್ಯೋಗ ಒಳ್ಳೆ ನಡೀತಿದೆ ಅಂತೇಳಿ. ಕೆಲವು ಕಡೆ ನಾವು ಬೇರೆ ಕಡೆಗೆಲ್ಲ ಮದುವೆ ಹೋಗ್ತಾ ಇದ್ವಿ ಮಂಗಳೂರು ಸೈಡಿಗೆಲ್ಲ ಕುಂದಾಪುರ ಮಂಗಳೂರು. ಅವಾಗೆಲ್ಲ ಆ ಶಾಮಿನ ನೋಡಿದಾಗ ನಾನು ಯಾಕೆ ಮಾಡಬಾರ್ದು ಇದನ್ನ, ನಮಗೆ ಸಂಬಂಧಪಟ್ಟ ಉದ್ಯೋಗದಲ್ಲೇ ಬರತ್ತಲ್ಲ ಅಂತೇಳಿ ಶಾಮಿನ ಉದ್ಯೋಗವನ್ನು ಮಾಡಿದೆ. ಇವತ್ತೇ ಬಹಳಷ್ಟು ಒಂದು 8 ಹುಡುಗರಿಗೆ ನಾವು ಕೆಲಸ ಕೊಟ್ಟಿದ್ವಿ, ಜೊತೆಗೆ ಸ್ವಂತ ಒಂದು ಸ್ವ ಉದ್ಯೋಗ ನಾವೇ ಮಾಡ್ಕೊಂಡಿದ್ದೀವಿ ಅನ್ನೋದೊಂದು ಖುಷಿ ಆಗತ್ತೆ ಸರ್. ಅಲ್ಲಿ ಸೀಸನ್ ಇರುತ್ತೋ ಅಥವಾ ವರ್ಷದ ಎಲ್ಲ ಕಾಲದಲ್ಲಿ ಇದ್ದೇ ಇರುತ್ತೋ? ಇಲ್ಲ, ದಿನಕ್ಕೆ 1,000 ರೂಪಾಯಿಗಂತ ಏನು ತೊಂದರೆ ಇಲ್ಲ ಯಾವುದೇ ಹುಡುಗರಿಗೂ ಕೂಡ. ಅಂದ್ರೆ ನಾವೀಗ ದಿನಗೂಲಿ ಅಂತ ಹೇಳ್ಕೊಂಡು 600 ರೂಪಾಯಿ ಕೊಡ್ತಾ ಇದೀವಿ ಸ್ಟಾರ್ಟಿಂಗ್ ಅಲ್ಲಿ ಹುಡುಗರಿಗೆ. ಊಟ ತಿಂಡಿ ಎಲ್ಲ ನಮ್ದೇ ಅದರಲ್ಲಿ. ಮತ್ತೆ ಬೆಳಿಗ್ಗೆ 8 ಗಂಟೆ ಬರ್ತಾರೆ, ರಾತ್ರಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಕೆಲಸ ಬೇಗ ಆದ್ರೆ ನಾವು ಬಿಟ್ಬಿಡ್ತೀವಿ, ಮತ್ತೆ ಸುಮ್ಮನೆ ಇಟ್ಕೊಂಡು ಏನು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಂತೇಳಿ ಒಳ್ಳೆ ಆರ್ಡರ್ ಸಿಕ್ಕಿದ್ರೆ, ಅಂದ್ರೆ ಹೊಸ ಮದುವೆದು ಅಥವಾ ಯಾವ್ದಾದ್ರು ಒಂದು ಸರ್ಕಾರಿ ಕಾರ್ಯಕ್ರಮದೆಲ್ಲ ಸಿಕ್ಕಿದ್ರೆ, ಕಾಲೇಜ್ ಫಂಕ್ಷನ್ ಎಲ್ಲ ಸಿಗತ್ತೆ, ಆ ಟೈಮಲ್ಲಿ ಖುಷಿ ಆಗತ್ತೆ ಸರ್. ಕೆಲಸ ಮಾಡ್ಲಿಕ್ಕೆ ಎಲ್ಲ ಪರಿಚಯ ಮಾಡ್ತಾರೆ, ಮತ್ತೆ ಬೇರೆ ಬೇರೆ ಕಡೆ ನಮ್ದು ಹೆಸರಾಗತ್ತಲ್ಲಿ. ನಾವು ಇಲ್ಲಿಂದ ಕಾರವಾರ ತನಕ ಹೋಗ್ತಾ ಇರ್ತೀವಿ ಕಾರ್ಯಕ್ರಮಕ್ಕೆ. ದೊಡ್ಡ ಫಂಕ್ಷನ್ ಕೂಡ ನಡೆಸುವಷ್ಟು ಇದೆ ಸೌಲಭ್ಯ? ಹೌದು, ಖಂಡಿತ ಸರ್. ನಾವು ಮೊನ್ನೆ ಒಂದು ನ್ಯಾಷನಲ್ ವಾಲಿಬಾಲ್ ಆಗಿತ್ತು, ಅದರಲ್ಲಿ ನಮ್ಮ ಡಿಸಿ ಸಾಹೇಬರು ಹಾಗೆ ಎಸಿ ಮೇಡಮ್ ಅವರು ಜೊತೆಗೆ ನಮ್ಮ ಪ್ರಿಯಾಂಕಾ ಮೇಡಮ್ ಅಂತ ಅವರೆಲ್ಲ ಕರೆಸಿ ಜೊತೆಗೆ ಪ್ರವೀಣ್ ಸರ್ ಬಹಳ ಸಹಕಾರ ಮಾಡಿದ್ರು ನಮಗೆ. ಆ ಆರ್ಡರ್ ನಮಗೆ ಬರೋ ತರ ಮಾಡಿ ಒಂದು ಸಕ್ಸಸ್ಫುಲ್ ಒಂದು ಕಾರ್ಯಕ್ರಮ ಮಾಡಿಕೊಟ್ಟಿದ್ದೀನಿ ಸರ್ ನಾನು ಮೊನ್ನೆ ಇಕೋ ಬೀಚ್ ಅಲ್ಲಿ ನ್ಯಾಷನಲ್ ವಾಲಿಬಾಲ್ ಅಂತ. ಸರ್ಕಾರದ ಪ್ರಥಮ ಕಾರ್ಯಕ್ರಮ ಅದು, ಪ್ರತಿ ವರ್ಷ ನಡೆಯುತ್ತೆ ಈಗ ಮತ್ತೆ. ಹಂಗಾಗಿ ಅದರಲ್ಲಿ ಸಕ್ಸಸ್ ಆಗಿದ್ ನೋಡ್ಕೊಂಡು ಬಹಳ ಖುಷಿ ಪಟ್ಟಿದ್ದಾರೆ ಅವರೆಲ್ಲ. ಶಾಮಿಯಾನ ಸೌಂಡ್ ಸಿಸ್ಟಮ್ ಅಷ್ಟು, ಮತ್ತೆ ಜೊತೆಗೆ ಲೈಟಿಂಗ್ ಅದೆಲ್ಲ ಮಾಡ್ತಾರೆ? ಹೌದು, ಎಲ್ಲ ಇದೆ ಸರ್. ಶಾಮಿಯಾನ ಸೌಂಡ್ ಸಿಸ್ಟಮ್, ಲೈಟಿಂಗ್ ಅಂತ ಅವ್ರಿಗೆ ಏನ್ ಅನುಕೂಲ ಬೇಕೋ ಅದಕ್ಕೆ ಸಂಬಂಧಪಟ್ಟ ಗ್ರೌಂಡ್ ಅಲ್ಲಿ ಅವರಿಗೆ ಒಂದು ಕೆಲಸನೂ ನಾವು ಕೊಡೋದಿಲ್ಲ. ಅಂದ್ರೆ 20 ಲೇಬರ್ ಹಾಕಿ ನಾವು ಕೆಲಸ ಮಾಡಿ ಅದನ್ನ ಸಕ್ಸಸ್ಫುಲ್ ಆಗಿ ಮಾಡಿಕೊಟ್ಟಿದ್ದೀವಿ ನಾವು. ಊಟದ್ದು ಅಂತದೇನಿಲ್ಲ? ಇಲ್ಲ, ಊಟದ ಅಂತ ಹೇಳಿದ್ರೆ ನಾವು ಅದಕ್ಕೆ ಅಂತ ಕೆಲವರು ಇದಾರಲ್ಲ ಸರ್, ಸುಮ್ಮನೆ ಅವ್ರ ಹೊಟ್ಟೆ ಮೇಲೆ ಯಾಕೆ ಕೊಡಬೇಕು? ನಮ್ಗೆ ದೇವ್ರು ಕೊಟ್ಟದನ್ನು ಮಾತ್ರ ನಾವು ಅನುಭವಿಸ್ಬೇಕು ಬಿಟ್ರೆ ಎಲ್ಲದನ್ನು ಬಾಚಿಕೊಳ್ಳೋಕೆ ಹೋದ್ರೆ ಅದು ನಮಗೆ ಸರಿ ಅನ್ಸಲ್ಲ ಅಂತ ಹೇಳ್ಕೊಂಡು ಅದಕ್ಕೆ ಬೇರೆಯವ್ರು ಇದಾರೆ ಅಡುಗೆ, ಅವರೇ ಮಾಡ್ಕೊಂಡಿದ್ದಾರೆ ಈಗ. ಒಟ್ಟು ಜಗದೀಶ್, ನಿಮ್ಮ ಕುಟುಂಬದ ಎಲ್ಲ ಆರ್ಥಿಕ ಜೀವನ ಸುಗಮವಾಗಿ ನಡೀತಾ ಇದೆ? ಖಂಡಿತ ಸರ್, ಯಾವುದೇ ತೊಂದರೆ ಇಲ್ಲ. ಈಗ ದೇವರದಿಂದ ಒಂದು ಇತ್ತೀಚೆಗೆ ಒಂದು 3 ವರ್ಷದ ನಂತರ ಈಗ ಸ್ವಲ್ಪ ಸುಧಾರಿಸ್ಕೊಂಡಿದೆ. ಈಗ ಕೊರೋನಾದಲ್ಲಿ ಸ್ವಲ್ಪ ಸಮಸ್ಯೆ, ಕೊರೋನಾದಲ್ಲಿ ಬಹಳ ಕಷ್ಟ ಅನ್ಬೋದು. ನಾನು ಅನ್ನೋದಕ್ಕಿಂತ ನಮ್ಮ ಶಾಮಿಯಾನ ಸಂಘದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಬಹಳ ಕಷ್ಟಪಟ್ಟಿದ್ದಾರೆ. ಜೊತೆಗೆ ಬಹಳಷ್ಟು ಬ್ಯಾಂಕ್ ಅಲ್ಲೂ ಕೂಡ ಬಹಳಷ್ಟು ಸಾಲಗಳಾಗಿ ಬೆಳವಣಿಗೆ ಆಗಿದೆ. ಯಾಕಂದ್ರೆ ಆ ಕೊರೋನಾ ಬರೋಕ್ಕಿಂತ ಪೂರ್ವದಲ್ಲಿ ಎಲ್ಲ 5-10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಆ ಟೈಮಲ್ಲಿ. ಅವಾಗ ಏನಾಗಿದೆ ಅಂತ ಹೇಳಿದ್ರೆ ನಾವೆಲ್ಲ ಏನ್ ಮಾಡ್ತೀವಿ, ಇವ ದುಡಿದನ್ನ ತಗೊಂಡು ಬ್ಯಾಂಕಿಗೆ ಕಟ್ಬಿಡ್ತೀವಿ. ಅವ್ರ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಪಾಪ ಮನೇನು ನೋಡ್ಬೇಕು, ಸಂಸಾರದ ಜೊತೆಗೆ ಸಾಲನು ನೋಡ್ಬೇಕು ಅಂತೇಳಿ. ಈಗಲೂ ಕೂಡ ಬಹಳಷ್ಟು ಜನ ಸಾಮಾನು ಸೇಲ್ ಮಾಡಿ ಕ್ಲೋಸ್ ಮಾಡಿದ್ದಾರೆ, ಪರಿಸ್ಥಿತಿ ಹೀಗಿದೆ ಅಂತೇಳಿ. ಬಟ್ ಈಗ ಮತ್ತೆ ಪುನಃ ಬರ್ತಾ ಇದಾರೆ ಶಾಮಿಯಾನ ಸೌಂಡ್ ಸಿಸ್ಟಮ್ ಕೆಲಸಕ್ಕೆ. ಈಗಾಗಲೇ 99 ಜನ ನಮ್ಮ ಸಂಘದ ಸದಸ್ಯರಾಗಿದ್ದಾರೆ ಈಗ ಹೊನ್ನಾವರ ತಾಲೂಕಲ್ಲಿ. ಏನ್ ಸದಸ್ಯತ್ವ ತಗೊಂಡು ಏನು ಉಪಯೋಗ ಅವರಿಗೆ? ಸದಸ್ಯತ್ವ ಅಂತ ಹೇಳಿದ್ರೆ ನಮ್ಮಲ್ಲಿ ಸದಸ್ಯತ್ವರಾದವರಿಗೆ ಅವರು ಶಾಮಿಯಾನ ಕೆಲಸ ಮಾಡಬೇಕಾದ್ರೆ ಏನಾದ್ರೂ ಅವಘಡಾದ್ರೆ ಅಥವಾ ಯಾವ್ದಾದ್ರು ಒಂದು ಆಕ್ಸಿಡೆಂಟಲ್ ಅಥವಾ ಏನಾದ್ರೂ ನಾವು ಅವರಿಗೆ ಕಾಂಪೋಸಿಷನ್ ಅಂತೇಳಿ ಅವ್ರ ಮನೆ ಪರಿಹಾರ ಅಂತ ನಾವು ಅವ್ರ ಫ್ಯಾಮಿಲಿ ಕೊಡ್ತೀವಿ, ಸೆಕ್ಯೂರ್ ಕೊಡ್ತೀವಿ. ನಾವು ನಮ್ದೇ ಯಾವ್ದು ಸರ್ಕಾರದಿಂದಲ್ಲ, ನಮ್ದೇ ಇದರಿಂದ ಕೊಡ್ತಾ ಇದೀವಿ ನಾವೆಲ್ಲ ಸೇರಿ ಕಾಂಟ್ರಿಬ್ಯೂಷನ್ ಮಾಡ್ಕೊಂಡು ಈಗಾಗಲೇ ಒಂದು 2-3 ಜನರಿಗೆ ಕೊಟ್ಟಿದ್ದೀವಿ ನಾವು. ಹೀಗೆ ಆದ್ರೆ ಯಾರಿಗೂ ಆ ತೊಂದರೆ ಬರುವುದು ಬೇಡ, ಯಾಕಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಇರುವಂತವರಿಗೆ ಏನಾದ್ರು ಒಂದು ಸಹಾಯ, ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೂ ಅವರ ಒಂದು ಆರ್ಥಿಕ ಪರಿಸ್ಥಿತಿಗೂ ಅಂತೇಳಿ ನಾವು ಕೊಡ್ತಾ ಇದೀವಿ. ನಮ್ಮೆಲ್ಲ ಸಂಘದ ಸದಸ್ಯರು ಅದಕ್ಕೆ ಕೈ ಜೋಡಿಸಿದ್ದಾರೆ ಸರ್. ಒಳ್ಳೇದು ಜಗದೀಶ್ ತಾಂಡೇಲ್ ಅವರೇ, ಇಷ್ಟೆಲ್ಲ ಮೀನುಗಾರಿಕೆ ಕುಟುಂಬದಲ್ಲಿ ಹುಟ್ಟಿ ಅಲ್ಲಿ ಇರ್ತಕ್ಕಂತ ಕಷ್ಟ ಸುಖ ಎಲ್ಲವನ್ನ ಹಂಚಿಕೊಂಡ್ರಿ, ಮತ್ತೆ ನಿಮ್ಮ ವಿದ್ಯೆಗೆ ತಕ್ಕಂತೆ ಇವತ್ತ ಶಾಮಿಯಾನ ಸೌಂಡ್ ಸಿಸ್ಟಮ್ ಇವನ್ನು ಕೂಡ ಅಳವಡಿಸ್ಕೊಂಡಿದ್ದೀರಿ, ಅಲ್ಲಿ 4 ಜನಕ್ಕೆ ಕೆಲಸ ಕೂಡ ಕೊಟ್ಟಿದ್ದೀರಿ. ಹೀಗೆ ನಿಮ್ಮ ಪಯಣ ಮುಂದುವರಿಲಿ ಅಂತೇಳಿ ಹರಿಸ್ತೇನೆ. ಭಾಗವಹಿಸಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ. ಇದುವರೆಗೆ ಮೀನುಗಾರಿಕೆ ಅನುಭವ ಈ ವಿಷಯವಾಗಿ ಜಗದೀಶ್ ಈಶ್ವರ್ ತಾಂಡೇಲ್ ಕಾಸರಗೋಡು ಹೊನ್ನಾವರ್ ಅವರಿಂದ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಿಗೆ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, पर हम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है?

ಕೊಂಡು ಇಂಬ ನೋಡಿ ಚೌಕ ಬರಿಬೇಕೆ ನೋಡಿ ಚೌಕ ಬರಿಬೇಕೆ ಅಂಬಂದಿರಿ ಅಂಬು ಅಂದಿರಿ ಅಂಬಿನ ತೂದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಕನ್ನೇರಿ ಫಲದಿಂದ ಎಣ್ಣೆ ತಮ್ಮೈಗರಸಿ ನಚ್ಚಾನ್ ಬನ್ನೀರೇ ಎಣ್ಣೆ ತಮ್ಮೈಗೆ ಎಣ್ಣೆ ಹಚ್ಚಾನ್ ಬನ್ನೀರೇ ಅಂಬಂದಿರಿ ಅಂಬು ಅಂದಿರಿ ಅಪ್ಪ ಹಿಡ್ದಾಡ ಉದಿ ಅಂಬು ಅಂದಿರಿ ಅಂಬಿನ ತುದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಕನ್ನೇರಿ ಫಲದಿಂದ ಎಣ್ಣೆ ತಮ್ಮೈಗೆ ಎಣ್ಣೆ ಹಚ್ಚಾನ್ ಬನ್ನೀರೇ ಎಣ್ಣೆ ತಮ್ಮೈಗೆ ಎಣ್ಣೆ ಹಚ್ಚಾನ್ ಬನ್ನೀರೇ ಅಂಬಂದಿರಿ ಈ ಅಂಬು ಅಂದಿರಿ ಮಾವೈ ಹಿಡ್ದಾಡ ಉದಿ ಅಂಬು ಅಂದಿರಿ ಅಂಬಿನ ತುದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಕನ್ನೇರಿ ಫಲದಿಂದ ಎಣ್ಣೆ ತಮ್ಮೈಗರಸಿ ನಚ್ಚಾನ್ ಬನ್ನೀರೇ ಎಣ್ಣೆ ತಮ್ಮೈಗೆ ಎಣ್ಣೆ ಹಚ್ಚಾನ್ ಬನ್ನೀರೇ ಪಲ್ಲಂಗಿ ಪಾಣೇರು ಕೆಲ ಕುಂಭ ಜಾಣೇರು ಅಂಬಂದಿರಿ ಅಂಬಂದಿರಿ ಅಂಬಿನ ತುದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಎಣ್ಣೆ ತಮ್ಮೈಗೆ ಎಣ್ಣೆ ಹಚ್ಚಾನ್ ಬನ್ನೀರೇ ಎರಡವರವನೇಣ ಶಿಗಂಟನೆ ಕಟ್ಟಿ ಗುತ್ತಿ ಗೊಂದಲೆ ಕಳು ಜ್ಞಾನ ಗೊಂದಲೆ ಕಳು ಎರಡವರವನೇಣ ಶಿಗಂಟನೆ ಕಟ್ಟಿ ಗುತ್ತಿ ಗೊಂದಲೆ ಕಳು ಜ್ಞಾನ ಗೊಂದಲೆ ಗೊತ್ತಿಗೊಂದಲೆ ಏಳಿ ಕಳು ಜ್ಞಾನ ಗೊತ್ತಿಂದ ಮೂತಿನ ತ್ಯಾರೆ ಬರ ಮೂತಿನ ತ್ಯಾರೆ ಮೂತಿನ ತ್ಯಾರೆ ಬರಲೇಳಿ ಕಳು ಜ್ಞಾನ ಗೊತ್ತಿ ನಡ ದೊರಿಯೇ ತೋಡೋದ ತೋಡೋ ನಡ ದೊರಿಯೇನೇಳಿ ತಡುದಾನ ಸುಂಕ ಕೋಟ ರಥೋ ಬೇಡೋಲಾಟೋಡೋ ಸುಂಕ ಕೋಟ ರಥೋ ಬಿಡವಾಲೆಂದು ತರು ಜ್ಞಾನ ಹೊತ್ತಾರ ಕೋಟೆ ಕಳು ಜ್ಞಾನ ಕೋಟೆ ಕಳು ತಾರ ಕೋಟೆ ಕಳು ಜ್ಞಾನ ಲಪೋಯ್ಯ ಸುಂಕ ಕೊಟ್ಟು ತೆರಿಯ ತೋರೋ ಶುಂಕ ಕೊಟ್ಟು ತೆರಿಯ ತರು ಶ್ಯಾನ ಲಪೋಯ್ಯ ಹರಿಮನೆ ಅಣದೀರ ಕರೋ ದಾನ ಕರೆ ಅಣದೀರಾ ಕರು ಶ್ಯಾನ ಪಯತಾನೆ ಮೋತಿನ ತೆರಿಯೇ ಹಿಡೀರೆ ತೆರಿಯೇ ಸರಂಗಿ ಅಣದೀರಾ ಕಿಶಿ ಕಿಶಿನೆ ಗಿಯಲ ಬ್ಯಾಡಿ ಮೋತಿನ ತೆರಿಯ ಬಿಡ ಸಿಡಿಯೋ ತೆರಿಯ ಬಿಡ ಸಿಡಿರ ಅಣ್ಣಮದೀರ ಮದವಣ ಮೀಯಲ್ಲೇ ಹೊರೋಟ ಮೀಯಲ್ಲೇ ಹೊರಟಾನೋಲಿಗಳಿಗೆ ಮೀಯಾಬ